ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಅರಳಿಕಟ್ಟೆ, ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಮನೆ ಬಾಗ್ಲಿ ಬಂದ್ರುವೆ, ಒಳಗಡೆಯಿಂದ ಹೊರಕೆ ಬರ್ತಾ ಇಲ್ವಲ್ಲ, ಏನ್ ಆಪಟಿ ಬಿಜಿ ಆಗ್ಬಿಟ್ನ? ಹೆಂಗೆ ಯಾರು? ಏ ಅಣ್ಣ, ನಾನು ಶಂಕರಣ್ಣ. ಓ ಶಂಕರಣ್ಣ, ನೋಡು ಒಳಗಡೆ ಕೂತ್ಕೊ ಏನ್ ಮಾಡ್ತಿದ್ದೆ ಅಣ್ಣ? ಇಲ್ಲೇ ಏನೋ ಕೆಲಸ ಮಾಡ್ತಿದ್ದೆ. ಬಾ ಬಾ ಬಾ, ನಾನು ನಿನ್ನ ಕಾಯ್ತಿದ್ದೆ ಕಣ. ಇನ್ನು ಬರ್ಲ್ವಲ್ಲ ಅಂತ ಅಂತ ಅನ್ಕಂಡೆ. ಮೊನ್ನೆ ದಿವಸದಲ್ಲಿ ಕಾಣ್ಲಿಲ್ಲ ನೀನು. ಏ ಕಾಣಕ್ಕೆ ಅಂತಂದ್ರೆ ನೋಡು, ಹದವಾಗಿ ಮಳೆ ಆಗ್ಬಿಡ್ತಾ, ಒಂದೆರಡು ಹುಕ್ಕೆ ಹೊಡ್ಸೋಣ ಅಂತೇಳಿ ಟ್ರ್ಯಾಕ್ಟರ್ಗೆ ಅಂತ ಹುಡುಕ್ತಾ ಇದ್ದೆ. ನೋಡಿದ್ರೆ ಟ್ರ್ಯಾಕ್ಟರ್ ಅವ್ರೆ ಸಿಗ್ತಾ ಇಲ್ಲ. ನಾನೇನೋ ಹರಿಬಿರಲಿ ನಿನ್ನ ಹತ್ರ ಒಸಿ ಅದನ್ನೇ ಕೇಳೋಣ ಅಂತ ಬಂದ್ರೆ ನೀನ್ ಬೇರೆ ಒಳಗಡೆ ಕೂತ್ಕೊ ಏನ್ ಮಾಡ್ತಿದ್ದೆ? ಏ ಏನಿಲ್ಲ, ಇಲ್ಲೇ ಸ್ವಲ್ಪ ಹುಣ್ಸೆ ಇವು ಸಿಕ್ಕಿದ್ವಾ, ಬೀಜ ಎಲ್ಲ ಬಿಡಿಸ್ತಾ ಇರ್ತ. ಬಡದಾಗಿ ಆಗ್ಲೇ ಬೀಜ ತೆಗಿತಾ ಇದ್ದೆ. ಅವಾಗ್ಲೇ ಬಡ್ಕೊಂಡ ಬಿಸಿಲಿತ್ತಲ್ಲ, ಅವಾಗ್ಲೇ ಅವ ಬೀಜ ತೆಗಿಯಕಾಗಿರ್ಲಿಲ್ಲ. ಹುಣ್ಸೆಣ್ಣಿ ಬೆಳೆ ಒಳ್ಳೆ ರೇಟ್ ಐತೆ ಈಗ. ಆಮೇಲೆ ಈಗ ಮನೇಲೆಲ್ಲ ಬೇರೆ ಟೊಮೆಟೊ ಗಿಮೆಟ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ನಾನು. ಬರೀ ಹುಳಿಗಾಗಿ ಹುಣ್ಸೆಣ್ಣೆ ಬಳಸೋದು? ಹುಣ್ಸೆಣ್ಣೆ ಬಳಸಬೇಕು. ಹುಣ್ಸೆಣ್ಣಲ್ಲಿ ಮಾಡಿದ್ರೆ ಮಾತ್ರ ಉಣ್ಣದ್ ನಾನು, ಇಲ್ಲ ಅಂತ ಅಂತ ಅಂದ್ರೆ ಹತ್ರಕ್ಕೆ ತರಬೇಡಿ ಅಂತ ಅಂದಿದ್ದೀನಿ. ಹಂಗಾಗಿ ಈಗ ಮನೆಯವರುವೆ ಹುಣ್ಸೆಣ್ಣಿನ ಹುಳಿಗೆ ಒಕ್ಕಬಿಟ್ರು ಅಂತಾನು. ಒಕ್ಕಂಡವ್ರೆ, ಚಿತ್ರಾನ್ನ ಅದ್ರಲ್ಲೇ ಮಾಡ್ತಾರೆ, ಸಾಂಬಾರ್ಗೂ ಅದನ್ನೇ ಬಿಡ್ತಾರೆ. ಒಟ್ಟಿಗೆ ಇದನ್ನ ತರಲೇಬಾರ್ದು ಅಂತ ಹೇಳಿದೀನಿ. ಎಂತ ಟೊಮೆಟೊ ತರಲೇಬಾರ್ದು? ತರಲೇಬಾರ್ದು ಅಂತ ಹೇಳಿದೀನಿ. ಅದು ನಮ್ ದೇಶದಲ್ವಂತದ್ದು ಟೊಮೆಟೊ. ಟೊಮೆಟೊ ಬೇರೆ ದೇಶದಂತೆ. ಈಗ ನಾನ್ ಕಾಣಂಗ್ ನೀನ್ ಕಾಣಂಗೆ ನಾವು ಮಕ್ಕಳಾಗಿದ್ದಾಗ ಎಲ್ಲಿದ್ವಪ್ಪ ಟೊಮೆಟೊ? ಏ ಎಲ್ಲಿ ಟೊಮೆಟೊನ ಪದವೇ ಕೇಳಿತ್ತಿಲ್ಲ. ಆಮೇಲೆ ನೀನ್ ಹೇಳ್ದಂಗೆ ಹುಣ್ಸೆ ಹುಳಿನ ಹೆಚ್ಚಿಗೆ ಬಳಸ್ತಾ ಇದ್ದು. ಆ ಹುಣ್ಸೆ ಹುಳಿಲಿ ಹುಳಿಯನ್ನ ಮಾಡೋರು ಶಂಕರಣ. ಏನ್ ರುಚಿ ಇರೋದು? ತಿನ್ಬೇಕಾಗಿತ್ತದ ಪುಳಿಯೋಗರೆ ಅಂತ ಅನ್ಕೊಂಡು ಏನ ಮಾಡ್ತಾರ ಬಿಡು, ಅದಕ್ಕೆ ಹಾಕ್ಬಿಟ್ಟು ನನಗೆ ಹುಳಿ ಅನ್ನೇ ಇವತ್ತು ನೆನಪಾಯ್ತದೆ. ದೀಪಾವಳಿ ಬಂತು ಅಂತ ಅಂದ್ರೆ ನಮ್ಮ ಮಗು ಮಾಡ್ತಾ ಇದ್ದೆ ಅದ ಹುಳಿಯನ್ನ. ಹುಳಿಯನ್ನ ಮಾಡಿ ಇಟ್ಬಿಟ್ರೆ 3 ದಿವಸ ಆದ್ರೂ ಹಳೆತಿರಲಿಲ್ಲ. ಆಮೇಲೆ ನೋಡು, ಹುಳಿ ಅನ್ನ ಅಂತಂದಾಗ ಆ ಹುಣ್ಸೆ ಹುಳಿ ಉಳಿಯೋದಲ್ಲ, ಆ ಉಳಿದಿದ್ರಲ್ಲಿ ಈ ಕೊಳಗ, ಈ ತಂಬಳಿಗೆ ಮತ್ತೆ ಈ ಚೊಂಬವೆಲ್ಲ ಬೆಳಗಿದ್ರೆ ಅಯ್ಯೋ ಏನ್ ತಣ ತಣ ತಣ ತಣ ಅನ್ನೋ ಒಸಿ ಬೂದಿ ಬೆರೆಸ್ಕೊಬಿಡೋರಾ, ಹೆಂಗಾಗದು ಅಂತೀಯ? ಹೌದು, ಈ ಬೂದಿ ಅಂದಾಗ ನಂಗೆ ಒಸಿ ಈ ಪಕ್ಕದಲ್ಲೇನೋ ಹಿಂಗೆ ಬೆಳಕು ಕಂಡಂಗೆ ಕಾಣ್ತೈತಲ್ಲ, ಏನದು ಈ ಬೆಳಕು? ಯಾವ್ದು? ಯಾವ ಇದೆ ಬೂದಿ ಬೆಳಕು ಅಂತಂದ್ರೆ ಇವಳೆ ನಮ್ ಮೀನಕ್ಕ. ಮೀನಕ್ ಬಂದ್ರೆ ಒಂಥರ ಬೆಳಕು ಬಂದಾಗ ಅದು ಬೂದಿ ಬೆಳಕು ಅಂತ. ಯಾಕಂದೆ ಗೊತ್ತಾ, ಒಸಿ ಮಬ್ಬಬ್ಬಾಗಿತ್ತ ಇವತ್ತು, ಹಂಗಾಗಿ ಅವಳು ಬಂದಿದ್ ಪೂರ್ತಿ ದಿಮ್ಮನೆ ಕಾಣ್ಲಿಲ್ಲ. ಬೆಳಗಿಂದ್ಲು ಮಾಡಾಗೈತಲ್ಲ, ಅದಕ್ಕೆ ಒಂಥರ ಎಲ್ಲ ಮಂಕ್ ಬೂದಿ ಹರಿಸ್ದಂಗ ಆಗೈತೆ. ಏನ್ ವಿಚಾರವ ಮಾತಾಡ್ತಿದ್ದೀರಿ ಇಬ್ರುವೆ? ಏನಿಲ್ಲ, ಪಾತ್ರೆ ತೊಳೆಯೋದು, ಚೊಂಬ ತೊಳೆಯೋದು ಅಂತ. ಯಾಕಪ್ಪ ನಿಮಗ್ ಬಂತು ಈಗ ಆಚಾರ? ಅಲ್ಲ, ಅದು ಯಾಕಂದೆ ಅಂತಂದ್ರೆ ಪಳ ಪಳನೆ ಹೊಳಿಬೇಕು ಅಂತಂದ್ರೆ ಈಗ ಆ ಪೋಟೋ ತಗ ಬನ್ನಿ, ಈ ಸೋಪ್ ತಗ ಬನ್ನಿ ಅಂತ ಏನ ಹತ್ಲಾಗಿ ಗಂಡಿರ್ ತಲೆ ತಿಂತಿರಲ್ಲ, ಅದಕ್ಕೆಯ ಹಣೆಯ ಒಂದು ವಿಚಾರವ ಹೇಳ್ತಾ ಇದ್ದ. ಹುಣ್ಸೆ ಹುಳಿ ಹಾಕಬಿಟ್ಟು ಅದಕ್ಕೆ ಉಸಿ ಬೂದಿಯ ಬೆರೆಸ್ಕೊಂಡು ಬೆಳಗಿದ್ರೆ ಹೆಂಗೆ ನಳ ನಳ ನಳ ಅನ್ನೋ ಅಂತಿದ್ದ. ಅಲ್ಲ, ಇವತ್ತಿಗೂ ತಾಮ್ರದ್ದು ಯಾವ್ದೇ ಆಗಿರ್ಲಿ ಪದಾರ್ಥ, ತಾಮ್ರದ್ದು ಬೆಳ್ಳಿದು ಕಂಚಿಂದು ಇತ್ತು ಅಂತ ಅಂತ ಅಂದ್ರೆ ನೀನದ್ ಯಾವ ಸೋಪ್ ತಂದು ಬೆಳಗ್ತೀಯ ಬೆಳಗು? ಈ ಹುಣ್ಸೆ ಹಣ್ಣು ಹಾಕ್ತಾಗ ಬೆಳಗ್ತದಲ್ಲ, ಹಂಗೇನಾದ್ರು ತಣ ತಣ ಅನ್ಲಿ ನೋಡೋಣ. ಅಲ್ರ ಜೊತೆಗೆ ಆ ಹುಳಿ ಸೊಪ್ಪು ಬೇರೆ ಸಿಗ್ತದಲ್ಲ, ಹುಳಿ ಸೊಪ್ಪಿಗೆ ಮತ್ ಹುಣ್ಸೆ ಹಣ್ಣು ಹಾಕೊಂಡು ಹೊಸ ಉಪ್ಪು ಹಾಕ್ಬಿಟ್ಟು ಗೆಜ್ಬಿಟ್ಟು ಬೆಳಗ್ಬಿಟ್ರೆ ಅದ್ರದ್ದು ಸೌಂದರ್ಯನ ನೋಡಕ್ ಚಂದ ಕಂದ್ಬಿಡು. ನಾವು ಚಾನಲ್ ತಕ್ಕೆಲ್ಲ ಅವಾಗ ತಗೋಯ್ತಿದ್ವಲ್ಲ ದೊಡ್ಡ ದೊಡ್ಡ ಪಾತ್ರೆಗಳ ಹಬ್ಬದಲ್ಲಿ, ಈಗ ಉಗಾದಿ ಹಬ್ಬ ಅಂತ ಬಂದ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ತೊಳಿತಿದ್ವಿ. ಹಿಂದಿಲ್ದ ಹೇಳ್ತಿರೋದು ಈಗಿಂದಲ್ಲ, ಅವಾಗ ತಗೊಂಡೋಗ್ಬಿಟ್ರೆ ಅಣ್ಣ ಹೇಳ್ದಂಗೆ ಒಂದ್ ಕಾಲ್ ಕೆಜಿ ಅರ್ಧ ಕೆಜಿ ಅಷ್ಟೇ ಹುಳಿ ಖರ್ಚಾಗದು, ಅಷ್ಟು ನಾರ್ನಾರ್ ಇರದ ಜಜ್ಜಿಬಿಟ್ಟು ಮಣ್ಣು ಅಲ್ಲೇ ಕೆಮ್ಮಣ್ಣು. ನೀನ್ ಬೂದಿ ಹೇಳ್ತಿದೀಯ, ನಾನು ಅದಕ್ಕೆ ಜಜ್ಜಿ ಬೆಳಗ್ ಬೆಳಗ್ಗಿಡೋದು, ನಮ್ಮ ಕೈಯ ತೊಳ್ಕೊಳ್ಳೋದು. ಏನ್ ಚಂದ ಪಾತ್ರೆಗಳು, ಪಾತ್ರೆ ಪಾತ್ರೆ ಅಂತ ಮಾರ್ಕ ಬರಂಗಿರೋ ನೋಡಿ. ಇಷ್ಟೆಲ್ಲ ಗೊತ್ತಿದ್ರು ಅದು ತರೋದು ಇಲ್ಲ, ಇವತ್ತು ಬೆಳಗೋದು ಇಲ್ಲ. ನೀನ್ ಹೇಳ್ದಂಗೆ ಹುಳಿ ಅಂತಂದ್ರೆ ಟೊಮೊಟೊ ವ್ಯಯ ನೋಡು. ಈಗ ನಾವು ಹುಣಸೆ ಹಣ್ಣಿಂದ ಮಾತಾಡ್ತಿದೀವಿ ಶಂಕರಣ್ಣ, ಇನ್ನು ಕೆಲವರು ಬುದ್ಧಿವಂತರಿರ್ತಾರೆ. ನೋಡು, ಒಂದು ವಿಶೇಷವಾದಂತ ಗುಣ ಯಾವ್ದಾದ್ರು ಒಂದ್ ಮರಕ್ಕೈತೆ ಅಂತ ಅಂತ ಅಂದ್ರೆ ಅದು ಹುಣಸೆ ಹಣ್ಣಿನ ಮರಕ್ಕಿರೋದು. ಏನಪ್ಪ ಅಂತ ವಿಶೇಷ, ಈಗ ಹೇಳ್ತಾರಲ್ಲ, ನೀನ್ ಕೇಳಿದ್ದಿಲ್ಲ, ಗಾದೆನೆ ಹೇಳ್ತಾರಲ್ಲ, ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪ ಅಂತ ಅಂತ. ಆಯ್ತಾ, ನೀನು ಹುಣಸೆ ಹಣ್ಣಿನ ಎಲೆ ತಿನ್ನು, ಹೂ ತಿನ್ನು, ಹಣ್ಣು ತಿನ್ನು, ಕಾಯಿ ತಿನ್ನು, ಹೀಜ್ ತಿನ್ನು, ನೀನ್ ಏನಾರು ತಿನ್ನು, ಅದು ಹುಳಿನೇ ಹೊರತು ಸಿಹಿನೂ ಆಗೋದಿಲ್ಲ ಕೈನೂ ಆಗೋದಿಲ್ಲ. ಇದು ವಿಶೇಷವಾಗಿರೋ ಒಂದು ಗುಣ. ಆಯ್ತಾ, ಇದ್ರಲ್ಲಿ ನೋಡು, ಈ ಹೂವಿನ ಕಾಲದಲ್ಲಿ ಹೂವನ್ನ ಕೆಲವರು ಕುಯ್ಕೊಂಡು ಸಾರ್ ಮಾಡ್ತಾರೆ, ಬಳಸ್ತಾರೆ ಸಾರ್ ಮಾಡ್ತಾರೆ. ನಮ್ ಕಡೆ ಅಷ್ಟು ಇದಿಲ್ಲ, ಇದು ಅಂದ್ರೆ ಪ್ರತೀತಿ ಇಲ್ಲ ಅಷ್ಟು. ಆಯ್ತಾ, ಈ ಸುಮಾರು ಹೂವೆಲ್ಲವ ಉದುರು ಬಿಡ್ತವೆ. ಈ ಯಾವ್ದ್ರವ, ಈ ಹುಣಸೆದು, ಹುಣಸೆದು, ಈ ಹುಣಸೆ ಹೂವು ಇಷ್ಟೊಂದು ಉದುರ್ತವಲ್ಲ, ಈಗ ಅದು ಹುಳಿನೇಯ. ಹುಣಸೆ ಹಣ್ಣು ಹುಳಿನೇಯ, ಹುಣಸೆ ಎಲೆನೂ ಹುಳಿನೇಯ, ಮರವೆ ಹುಳಿ ಕಡಿ ಮರವೆ ಹುಳಿ, ಚಿಕ್ಕದ್ರಲ್ಲೂ ಹಂಗೆಯ, ಬೆಳದ ಮೇಲೂ ಹಂಗೆಯ. ಇದು ವಿಶೇಷವಾದ ಗುಣ, ಇದೇನಾರು ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬುಧವಂತ ಯೋಚನೆ ಮಾಡಿದಂತೆ. ಇಷ್ಟೊಂದು ಉದುರ್ತಾವಲ್ಲ, ಏನ್ ಮಾಡೋದು ಅಂತ ಅಂತ. ಮೊದ್ಲು ಅವು ಏನಾರು ಒಂದ್ ಮಾಡಿದ್ರೆ ಆಯ್ತದೆ ಅಂತ ಅನ್ಕೊಂಡು ಎಲ್ಲಾನು ಗುಡ್ಸ್ಕೊಂಡಂತೆ. ಒಂದ್ ದಿವಸಕ್ಕೆ 4 ಕೆಜಿ ಸಿಕ್ತಂತೆ. ಒಂದ್ ದಿವಸಕ್ಕೆ 4 ಕೆಜಿ ಹೂ ಸಿಕ್ಕಿದ್ದು. ಹೂವೇ ಬಾರ ಕಡಿಮೆ ಅಂತ 4 ಕೆಜಿ ಸಿಕ್ಕೈತಲ್ಲ, 4 ಕೆಜಿ ಮನೆ ಮುಂದೆ, ಮನೆ ಮುಂದೆ ಒಂದು ಹುಣಸೆ ಮರ ಇತ್ತಂತೆ, ಅಪ್ಪನ ಕಾಲದ್ದು ತಾತನ ಕಾಲದ್ದು, ಎಲ್ಲಾನು ಗುಡ್ಸ್ಕೊಂಡ 4 ಕೆಜಿ ಆಯ್ತಂತೆ. ಹೂ ಇನ್ನು ಬಿಡ್ತಾ ಬಿಡ್ತಾ ಅಳತಾ ಅಳತಾವ 5 ಕೆಜಿ 6 ಕೆಜಿ 7 ಕೆಜಿ ವರ್ಗೂ ಎಲ್ಲಾನು ತಗೊಂಡು ಒಂದ್ ಕಡೆ ಗುಡ್ಡೆ ಹಾಕೊಂಡು ಶಂಕರಣ ಏನೇನೋ ಮಾಡ್ಬಿಟ್ಟು ಪುಡಿ ಮಾಡ್ಬಿಟ್ಟನಂತೆ, ಒಣಗಿಸ್ಬಿಟ್ಟು. ಹೂವನ್ನ ಪುಡಿ ಮಾಡಕ್ಕೆ ಇರೋದು, ಪುಡಿ ಮಾಡ್ಬಿಟ್ಟು ಶಂಕರಣ ಈ ನೀರೊಳ ಇತ್ತಲ್ಲ, ನೀರೊಳೆ ಬೂದಿ ಎಲ್ಲ ತಗೊಂಡೋಗಿ ಒಂದು ಸಾಕೊಂಡಿದ್ನಲ್ಲ, ಮಿಕ್ಸ್ ಮಾಡ್ಬಿಟ್ಟು ಇಟ್ಕೊಂಡಂತೆ. ಏನ್ ತಣ ತಣ ತಣ ತಣ ಅಂತ ಪಾತ್ರ ಎಲ್ಲವ ಅಂದ್ರೆ ಬೆಳಗಕ್ಕೆ ಬಳಸ್ಕೊತಿರೋದು, ಬಳಸ್ಕೊತಾ ಇರೋದು. ಆ ಕಡೆ ಬೂದಿ ಆಯ್ತು, ಈ ಕಡೆ ಹುಳಿ ಆಯ್ತು, ನೀನ್ ಯಾವ ಪಾತ್ರ ಮಾಡ್ತೊಳ್ಳಿ, ನಳದ್ ನಳಸ್ತಕಂದ್ ಬಿಡು, ನಳ ನಳಸ್ತದೆ. ಅಂದ್ರೆ ನಾವ್ ಹಿಂಗೂ ಯೋಚನೆ ಮಾಡ್ಬೇಕು. ಈಗ ರೈತ ಆದನು ಹಿಂಗ್ ಎಲ್ಲಾದ್ನು ಯೋಚನೆ ಮಾಡ್ಬೇಕು. ಈಗ ಯಾವ ಕಾಲದಲ್ಲಿ ಏನ್ ಮಾಡ್ತದೆ, ಆಯ್ತಾ, ಅದ ಏನ್ ಮಾಡಬಹುದು. ಈಗ ಯಾವ್ದು ವೇಸ್ಟ್ ಅಲ್ಲ. ಈಗ ಅದರಲ್ಲೂ ನಾವು ಬೆಳೆಯುವಂತ ಪದಾರ್ಥಗಳೇನ್ ಇರ್ತವೋ, ಹಣ್ಣಾಗ್ಲಿ ಎಲ ಆಗ್ಲಿ ಹೀಚ್ ಆಗ್ಲಿ ಹೂವಾಗ್ಲಿ ಯಾವ್ದು ವೇಸ್ಟ್ ಅಲ್ಲ. ಒಂದಲ್ಲ ಒಂದ್ ದಿವಸ ಕರಗ್ ಬಿಟ್ಟು ಭೂಮಿಗೆ ಗೊಬ್ಬರದಾರ ಆಯ್ತದೆ, ಗೊಬ್ಬರ ಆಗೇ ಆಯ್ತದೆ. ಆಯ್ತಾ, ಒಳ್ಳೆ ಸಾವಯವ ಗೊಬ್ಬರ ಆಯ್ತದೆ. ಅದ್ ಗೊಬ್ಬರ ಆಗೋದ್ರೊಳಗಡೆ ನಾವ್ ಇನ್ನೂ ಯಾವ ತರ ಅದನ್ನ ಬಳಕೆ ಮಾಡಬಹುದು ಅನ್ನೋದು ಯೋಚನೆ ಮಾಡ್ಕೊಂಡು ಮಾಡ್ಬಿಟ್ರಂತವೆ, ನಮ್ ರೈತರೆಲ್ಲ ಬಂಗಾರ ಆಗೋಗ್ಬಿಡ್ತಾರ. ಅಲ್ಲ, ನೀನು ಬಂಗಾರ ಅನ್ನೋದಕ್ಕೆ ಹೋಗಿ ಜಪ್ತಿ ಆಯ್ತು, ಈಗ ನಮ್ ಭೂಮಿಯ ಬಂಗಾರ ಮಾಡೋದ್ ಹೆಂಗೆ ಹೇಳು. ಈಗ ನೀವಿಬ್ರು ನನ್ಗೊಂದ್ ವಿಷಯ ಜ್ಞಾಪಕ ಬಂತಪ್ಪ, ಈ ಹುಣಸೆ ಚಿಗ್ರದು ಹೇಳ್ತಾ ಇತ್ತಣ್ಣಯ್ಯ ಅಲ್ವಾ. ಈಗ ಪಾತ್ರೆ ಬೆಳಗಕ್ಕೆ ಬೂದಿ ಮಿಕ್ಸ್ ಮಾಡ್ಕೋಬೇಕು ಅಂತಲ್ಲ, ಇನ್ನೂ ಒಂದ್ ವಿಷಯ ಆಯ್ತು ಅದ್ರಲ್ಲಿ. ಹುಣಸೆ ಸಿಗ್ರನ್ನ ಚೆನ್ನಾಗಿ ಒಣಗಿಸ್ಕೊಬಿಟ್ಟು ಅದಕ್ಕೆ ಉಪ್ಪು ಮತ್ತೆ ಅರಿಶಿನ ಬೆರೆಸ್ಕೊಬಿಟ್ಟು ಅದನ್ನ ಪೌಡರ್ ಮಾಡಿ ಇಟ್ಕೊಬಿಡೋದು. ಗೊತ್ತಾಯ್ತಾ, ಇದನ್ನ ಹುಳಿ ತರ ನಾವು ವರ್ಷ ಪೂರ್ತಿ ಉಪಯೋಗಿಸ್ಕೋಬಹುದು. ಆ ಪುಡಿನ ಕೆಲವ್ರ ಮನೇಲಿ ಫ್ರಿಜ್ ಇರ್ತದಲ್ಲ, ಅದ್ರಲ್ಲಿ ಇಟ್ಕೋತಾರೆ. ಇದೇನ್ ಒಣಗಿಸಿರೋದಲ್ವಾ, ಹಾಳಾಗಕ್ಕಲ್ಲ, ಆಚೆನೆ ಇಟ್ಕೋಬಹುದು ಅಂತೀನಿ. ಅಲ್ಲ, ಕೆಲವರು ಅದನ್ನ ವರ್ಷ ಪೂರ್ತಿ ಚೆನ್ನಾಗಿ ಇನ್ನು ಫ್ರೆಶ್ ಆಗಿರುತ್ತೆ ಅಂತ ಅದ್ರಲ್ಲಿ ಮಡ್ಕೋತಾರೆ. ಆಚೆ ಇಟ್ಕೊಂಡು ಅದನ್ನ ನೀನ್ ಏನೇನಕ್ಕೆ ಹುಳಿ ಹಾಕ್ತೀಯಾ ಅದಕ್ಕೆಲ್ಲ ಇದನ್ನ ಹಾಕೋಬಹುದು. ದಿಢೀರಂತ ಇನ್ಸ್ಟೆಂಟ್ ಅಂತಾರಲ್ಲಪ್ಪ ಈಗ, ಹಂಗೆ ಎಲ್ಲದಕ್ಕೂ ಆ ಹುಳಿನ ಬಳಸ್ಕೋಬಹುದು. ಅದನ್ನೇ ಹೇಳುವ ಅಂತ ಈ ವಿಚಾರ ಮಾಡ್ತಿದ್ದೆ, ನಿಮ್ ಮುಂದೆ ಕೊಂಟೋದ್ರು ಹೇಳಿ. ಇವಳು ಬರೀ ಈ ಅಡಿಗೆ ಕಡೆಗೆ ಗಮನ ಗಮನ, ಅಡಿಗೆ ಮನೆಯಿಂದ ಆಚೆ ಬರಕ್ಕಲ್ಲ. ಆದ್ರೆ ಇವತ್ತು ಅಪರೂಪಕ್ಕೆ ಒಂದ್ ಒಳ್ಳೆ ವಿಚಾರವ ಹೇಳಿದ್ಲು ನೋಡು. ಅದು ಹುಣಸೆ ಚಿಗ್ರಿನ್ ತೊಂಬಳಿನೂ ಐತೆ, ಒಂದೇ ದಿನಕ್ಕೆ ಎರಡು ಹೇಳಕ್ಕಲ್ಲ, ಇನ್ನೊಂದಿನ ಹೇಳ್ತೀನಿ ನೋಡು. ಅಲ್ಲೂ ನಮ್ಗೆ ಹುಸಿ ಮುಂದಿನ ವಾರದ ಮರಿದಂಗೆ ಈ ವಿಚಾರ ನೆನಪಿಸಿ ಅಂತ ಹೇಳ್ತಾವಳೆ. ನಾನು ಆಗ್ಲೇ ಬಂಗಾರದೇನೂ ಇಲ್ಲ, ಇದೇನೋ ತೊಂಬಳಿ ಗಿಂಬಳಿ ಅಂದಲ್ಲ, ಮಾಡ್ಕಂತಂದು ಇಡಬೇಕಷ್ಟೇ. ಹಂಗೆ ಬರೀ ಅವಳು ಹೇಳದೆ ಆಯ್ತು, ನೀನ್ ಹೇಳೋದು ಬೇಡಕ್ ಬೇಕಿಲ್ಲ ನಮ್ಗೆ, ಮಾಡ್ಕೊಂಡ್ ತಂದು ಇಡಿದ್ ಆಯ್ತು ಬಿಡಣ. ಅವಳ ತರ ಗಂಟವ ನಾವು ಹಸ್ಕೊಂಡಿದ್ಬಿಟ್ರೆ ಕತೆ ಮ್ಯಾಕೆಯ ಅಣ್ಣಯ್ಯ. ನಾನಾಗ್ಲೇ ನಮ್ ಭೂಮಿಯ ಬಂಗಾರ ಮಾಡೋದ್ ಹೆಂಗೆ ಅಂತ ಯಾಕೆ ಹೇಳ್ದೆ ಅಂತಂದ್ರೆ, ಈಗಾಗ್ಲೇ ಶುರುವಾಯ್ತು ನೋಡು ಮಾಗಿ ಉಳುಮೆ. ಮಾಗಿ ಉಳುಮೆ ಶುರುವಾಗೈತೆ, ಜೊತೆಗೆ ಒಳ್ಳೆ ಹದವಾಗಿ ಮಳೆ ಆಗೈತೆ. ಅದೇನೋ ಹವಾಮಾನ ಇಲಾಖೆಯವರು ಮತ್ತೆ ಏನೋ ಇನ್ನೂ ಮಳೆ ಆಗೊಮ್ಮೆ ಈಗೊಮ್ಮೆ ಆಯ್ತದೆ, ಈ ಸೈಕಲ್ ಒಂದು ಏನೋ ಎಫೆಕ್ಟ್ ಎಫೆಕ್ಟ್ ಅಂತಂತವ್ರೆ, ಆದ್ರೂ ಹೇಳಕ್ ಹಾಕಲ್ಲ ಅದು ಯಾವಾಗ ಬರ್ತದೆ ಹೆಂಗೆ ಅಂತಂತವ. ಆಮೇಲೆ ನಿನ್ನ ಹತ್ರ ಇನ್ನೂ ಒಂದು ವಿಚಾರವ ನಾನು ಜಪ್ತಿ ಮಾಡ್ಬೇಕು ಅಣ್ಣಯ್ಯ. ಮಾಡು. ಪ್ರತಿಯೊಂದಕ್ಕೂ ಒಂದೊಂದು ದಿವಸ ಇರ್ತದೆ ದಿವಸ ಇರ್ತದೆ ಅಂತ ಯಾವಾಗ್ಲಾದ್ರೂ ಸಿಕ್ತಾಗ ಆಗೊಮ್ಮೆ ಈಗೊಮ್ಮೆ ಹೇಳ್ತಾ ಇರ್ತೀಯಲ್ಲ, ಈ ಭೂಮಿಗೆ ಏನಾರು ಒಂದು ದಿವಸ ಅಂತ ಐತಾಣೆ? ಅಯ್ಯೋ, ಭೂಮಿಗೆ ಹಾಕಿಲ್ಲ ಶಂಕರಣ್ಣ, ನೀನೇ ಯಾಕಷ್ಟು ತಲೆ ಕೆಡ್ಸ್ಕೊತೀಯ? ಅಲ್ಲ, ಭೂಮಿಗೆ ಅಂತ ಒಂದ್ ದಿವಸ ಅಂತ ಯಾಕೆ ಹೇಳ್ದೆ ಅಂತಂದ್ರೆ, ಯಾವ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಒಂದ್ ದಿವಸ ಐತೆ, ವಿಶ್ವ ಮಟ್ಟದಲ್ಲಿ ಒಂದ್ ದಿವಸ ಐತೆ ಅಂತಂದ್ಬಿಟ್ಟು ಜೇನಿಗಾಗ್ಲಿ ಈ ಹಣ್ಣಿಗಾಗ್ಲಿ ಪ್ರತಿಯೊಂದಕ್ಕೆ ಹೇಳ್ತಾ ಇರ್ತೀಯಲ್ಲ, ಹಂಗೆ ಭೂಮಿಗೂ ಯಾಕೆ ಹೇಳ್ದೆ ಅಂತಂದ್ರೆ, ನಾವು ಇರಾಗಂಟ ಭೂಮಿ ಇದ್ದೇ ಇರ್ತದೆ, ನಾವು ಹೋದ್ಮೇಲೂ ಭೂಮಿ ಇರ್ತದೆ, ಅದು ಸದಾಕಾಲ ಭೂಮಿಗೆ ದಿವಸವೇಯ. ಆದ್ರೂ ವಿಶೇಷವಾಗಿ ಅಂತ ಏನಾದ್ರು ಒಂದ್ ದಿವಸ ಆಯ್ತಾ ಅಂತ ಆಚರಿಸೋ ದಿನ ಆಯ್ತಾ ಅಂತ ಕೇಳ್ತೀರಿ? ಖಂಡಿತ ಐತೆ ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಬೇಕೇ ಬೇಕು. ಈಗ ಭೂಮಿ ಪರಿಸ್ಥಿತಿ ಅದು ಕೂಡ ಹದಗೆಡ್ತೈತೆ ಆಯ್ತಾ. ಭೂಮಿ ಮೊದ್ಲಿದ್ದಂಗ ಭೂಮಿ ಇಲ್ಲ, ಅದಕ್ಕೆ ಭೂಮಿ ಏನು ಮಾಡಿಲ್ಲ, ನಾವ್ ಸರಿ ಇಲ್ಲ, ಏನಾರು ಏನಾರು ಮಾಡೋದು ಇವತ್ತಿಂದಲ್ಲ ನೆನ್ನದಲ್ಲ, ಇದು ಶುರು ಆಗೇ ಬಾರಿ ದಿವಸ ಆಯ್ತು ಹಾಳು ಮಾಡಕ್ ಶುರು ಮಾಡಿ. ನಮ್ಗೆ ಏನು ಅಂತ ಅಂತಂದ್ರೆ ಶಂಕರಣ್ಣ ನೋಡು, ಈಗ ಜನಸಂಖ್ಯೆ ಜನಸಂಖ್ಯೆ ಎಷ್ಟು ಜಾಸ್ತಿ ಆಯ್ತೈತೆ ಅಂತ ಅಂತ ಅಂತಂದ್ರೆ ಅದ ನಾವು ಹೇಳಕ್ಕಾಗಲ್ಲ. ನಿರೀಕ್ಷೆಗೂ ಮೀರಿ ಭೂಮಿ ಎಷ್ಟು ಸ್ಪೀಡ್ ಆಗಿ ತಿರುಗ್ತೈತೋ ಅದ್ರ ಎರಡರಷ್ಟು ಜಾಸ್ತಿ ಐತೈತೆ, ಅದರಷ್ಟೇ ಜನಸಂಖ್ಯೆ ಕೂಡ ಜಾಸ್ತಿ ಆಯ್ತೈತೆ ಆಯ್ತಾ. ಈಗ ನೋಡು, ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿದ್ದು 34 ಕೋಟಿ ಜನ. ನಮ್ಗೆ ಸ್ವಾತಂತ್ರ್ಯ ಬಂದಾಗ 1947 ಇಸ್ವಿಲಿ 34 ಕೋಟಿ ಜನ ಇದ್ರು, ಇವತ್ತು 145 ಆಯ್ತೈತೆ. ಅಲ್ಲಿಗೆ ನಾನು 4 ಪಟ್ಟು ಹೆಚ್ಚಾಗೈತೆ ಅಂತ ಹೇಳಕ್ ಬಂದೆ, 5ನೇ ಪಟ್ಟಿ ಬಂದ ನಿಂತೈತೆ ನೋಡು, 145 ಹೆಚ್ಚಾಗೈತೆ. ಈಗ ಜನಸಂಖ್ಯೆ ಹೆಚ್ಚಾಯ್ತು ಅಂತ ಅಂತ ಅನ್ಕೊಂಡು ಸುಮ್ನೆ ಇರಕ್ಕಾಗ್ಲೂ ಅಲ್ಪ ಇಲ್ಲ ಇಲ್ಲ ಆಯ್ತಾ. ಒಂದ್ 50 ಜನ ಹಬ್ಬಕ್ಕೆ ಕರೆದಿರ್ತೀಯ ನೀನು, 50 ಜನ ಅಂತ ಅನ್ಕೊಂಡಿರ್ತೀಯ, 60 ಜನ 70 ಜನ ಬಂದ್ರು, ನೀನ್ ಏನ್ ಮಾಡ್ಬೇಕು ಅವಾಗ? ಅಡಿಗೆ ಹೆಚ್ಚು ಮಾಡ್ಲೇಬೇಕಲ್ಲ, ಮಾಡ್ಲೇಬೇಕಲ್ಲ. ಇದು ಹಂಗೆಯ, ಇದು ಹಂಗೆಯ, ಇದು ಹೆಂಗ ಆಗ್ಬಿಟ್ಟೈತೆ ಅಂತ ಅಂತಂದ್ರೆ, ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಆಹಾರ ಬೆಳೆ ಹೆಚ್ಚಿಗೆ ಮಾಡ್ಲೇಬೇಕಾಯ್ತು. ಆಹಾರ ಬೆಳೆಗಳು ಜಾಸ್ತಿ ಮಾಡ್ಲೇಬೇಕು. ಆಹಾರ ಬೆಳೆ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೀನು? ಮಾಮೂಲಿ ಬೆಳೆಯಂಗ್ ಬೆಳೆಯಕ್ಕಾಗಲ್ಲ, ಮಾಮೂಲಿ ಬೆಳೆದಂಗ್ ಬೆಳೆಯಕ್ಕಾಗಲ್ಲ, ಮಾಮೂಲಿ ಬೆಳೆತಾ ಇರೋ ಭೂಮಿಲಿ ಬೆಳೆಯಕ್ಕೂ ಆಗಲ್ಲ. ಇನ್ನೇನ್ ಮಾಡ್ಬೇಕು? ಎಕ್ಸ್ಟೆಂಡ್ ಮಾಡ್ಬೇಕಾದ ಭೂಮಿಯ ವಿಸ್ತರಣೆ ಮಾಡ್ಬೇಕು. ಎಲ್ಲಿ ಗೋಮಾಳ ಇದ್ದ, ಎಲ್ಲಿ ಅರಣ್ಯ ಪ್ರದೇಶ ಕಾಡು ಇತ್ತು, ಎಲ್ಲಿ ಗುಂಡು ತೋಪಿತ್ತು, ಎಲ್ಲ ಒತ್ತುವರಿ ಮಾಡದೆಯ, ಎಲ್ಲ ಒತ್ತುವರಿ ಮಾಡ್ಕ ಉತ್ಕ ನೀನು ಜಾಸ್ತಿ ಮಾಡ್ಕ ಆಯ್ತಾ. ಇದು ಈ ಪರಿಸ್ಥಿತಿಗೆ ಬಂದ. ಈಗ ಅದೆಲ್ಲಾನು ಮೀರ್ಬಿಟ್ಟಿದೀವಿ ನಾವು. ಈಗ ನೀನು ಗುಂಡು ತೋಪ್ನ ಇಲ್ಲ ಗೋಮಾಳದ ಉಳಕ್ ಹೋಗೋ? ಅಲ್ಲ, ಉಳಕಲ್ಲ, ಇದ್ರ ತಾನೇ ಬಂದ್ ನಮ್ ಗೋಮಾಳ ಇಡ್ಕತ್ತಾರೆ. ಈಗ ಅಂದ್ರೆ ಕಾನೂನು ಬಾರಿ ಬಿಗಿ ಆಗ್ಬಿಟ್ಟು ಆಯ್ತಾ. ಈ ಬಿಗಿ ಆಗಿರೋದಕ್ಕೆ ಏನ್ ಮಾಡಿದ್ರು ಅಂತ ಅಂದ್ರೆ ಶಂಕರಣ್ಣ, ಯಾಕೆ ಶೀತಕನ್ ಶಂಕರಣ ಮೂರ್ ದಿವಸದಿಂದ ಕಷಾಯ ಕುಡಿಯೋದು? ಕಷಾಯಕ್ಕಿಂತ ಮುಂಚೆ ಕಾರಣ ಹೇಳ್ಬೇಕು ನೀನು, ಕಷಾಯ ಕುಡಿಸ್ಬೇಕು. ಯಾಕಂದ್ರೆ ಆಗ್ಲೇ ಅಣ್ಣ ಹೇಳಿದ್ನಲ್ಲ, ಮೊಬ್ಬೊಬ್ಬಂಗೈತೆ ವಾತಾವರಣ, ತಂಡಿ ಐತಲ್ಲ, ಹಂಗಾಗಿ ಶೀತ ಆಯ್ತೈತೆ. ಬಿಸಿಲು ಎಷ್ಟು ಬೇಕಾದ್ರೂ ತಡ್ಕತ್ತೀನಿ ನಾನು, ಶೀತ ಅಂದ್ರೆ ಹಾಕಲ್ಲ ನೋಡ್ನ. ಅಂದ್ರೆ ಯಾಕೆ ಈ ಕಷಾಯ ಕುಡಿಬೇಕಾಯ್ತಲ್ಲ ಅದಕ್ಕ? ಅದೇನೋ ಅಂತ ಗೊತ್ತಿಲ್ಲ ಕಣ್ ಶಂಕರಣ್ಣ, ಅದೇನೋ ಅಂತಾರಲ್ಲ, ತೀರ್ಥ ತಗೊಂಡ್ರೆ ಶೀತ ಆಯ್ತದೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಯ್ತದೆ ಅಂತ ಜಾಯಮ್ ಅಂತ ನಾನು. ಇನ್ನು ಮಾವಿನ ಹಣ್ಣು ಬೇರೆ ಬತ್ತದ ಇನ್ನ, ಆಮೇಲೆ ಇನ್ಯಾವ ಪಾರ್ಟಿ ಎಲ್ಲಾ ತರದ್ದು ಶುರು ಆಯ್ತದೆ ಆಯ್ತಾ. ಆಗ್ಲೇ ಏನೋ ಹೇಳ್ತಾ ಇದ್ದೆ, ನೀ ಶೀತ ತಗೊಂಡು ಇಲ್ಲಿ ಮಂತ್ರ ಹೇಳಿ ನಿಲ್ಸ್ಬಿಟ್ಲ ತಮ್ಮಿನ. ಇಲ್ಲ ಇಲ್ಲ ಪಾಪ, ಅವಳು ನನ್ಗೆ ಕಾಳಜಿ ಮಾಡ್ತಾಳೆ. ಅವಳು ನಿನಗೆ ಅಂತಲ್ಲ, ಅವಳು ಮನ್ಸೆ ಒಂಥರ ಹಂಗೆ ಹಂಗೆ ಹಂಗೆ ಸದಾ ಹಸರು. ಹಂಗಾಗಿ ನಮ್ಗೆಲ್ಲ ಒಳ್ಳೆ ಹಣಕಾಸಿನ ಸಹಕಾರ ಮಾಡ ಮೀನಕ್ಕ. ಹೌದೌದು, ಈಗ ಎಷ್ಟು ಉಳಕ್ ಸಾಧ್ಯನೋ ಅಷ್ಟು ಉತ್ಕೋಬಿಟ್ಟು. ನೀನೀಗ ಯಾವ ಊರ್ಗಾರ ಹೋಗು, ಸುತ್ತಮುತ್ತ ನೋಡು, ಎಲ್ಲೂ ಖಾಲಿಲ್ಲ ಜಾಗ. ಹೌದು, ಇನ್ ಸಿಟಿಗಳಿಗೆ ಹೋಗ್ಬಿಟ್ಟು ನೋಡ್ಬಿಟ್ರಂತವೆ, ಸುತ್ತಮುತ್ತ ಎಲ್ಲಿ ಖಾಲಿ ಜಾಗಿತ್ತೋ ಅಲ್ಲೆಲ್ಲ ಮನೆ ಕಟ್ತಾರೆ. ಅಯ್ಯೋ, ಅದು ಒಳ್ಳೆ ಒಂಥರ ಬೆಂಕಿಪಟ್ಟಣ ಅಂತ ಹೇಳ್ತಾಳಲ್ಲ ಮೀನಕ್ಕಾಗಿ, ಮನೆ ಮೇಲ್ ಮನೆ, ಮನೆ ಮೇಲ್ ಮನೆ ಮನೆ ಕಟ್ತಾರ ಇಲ್ಲ ಅಂತ ಅಂತ ಅಂದ್ರೆ ಮಂದಾಳ ಮಾಡಿರ್ತಾರೆ ಎರಡರಲ್ಲೊಂದು. ನೀನು ಅಲ್ಲಿ ಹುಳ ಹಂಗಿಲ್ಲ, ಬಿತ್ತ ಹಂಗಿಲ್ಲ. ಈಗ ಪಟ್ಟು ಪ್ರದೇಶ ಅಂತಂದ್ರೆ ಹುಳ ಜಾಗ ಇಲ್ಲಿ ಸಿಗ್ತಾವಪ್ಪ ಅಲ್ವಾ? ಹಿಂಗಾಗ್ಬಿಟ್ಟು ಅದಕ್ಕೆ ವಿಜ್ಞಾನಿಗಳು ಏನ್ ಮಾಡ್ಬಿಟ್ರು, ಎಷ್ಟು ಜಮೀನಾಯ್ತೋ ಅಷ್ಟಲ್ಲೇ ಬೆಳೆಯೋಣ, ಎಷ್ಟು ಇಳುವರಿ ತಗತ್ತಿದೀವ ಅದಕ್ಕಿಂತ ಜಾಸ್ತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೈಬ್ರಿಡ್ ಅಂತೆ ಅದಂತೆ ಇದಂತೆ ಕಂಡಿಡ್ಕೊಬಿಟ್ರು. ಸಂಕರಣ ತಳಿಗಳ, ಸಂಕರಣ ತಳಿಗಳನ್ನ ಕಂಡಿಡ್ಕೊಬಿಟ್ರು. ಈ ಸಂಕರಣ ತಳಿಗಳು ಅಂತ ಅಂದ್ರೆ ಹೆಂಗೆ ಅಂದ್ರೆ ಶಂಕರಣ, ಈಗ 1 ಎಕರೆದಲ್ಲಿ 10 ಚೀಲ ಭತ್ತ ಭತ್ತ ಇರ್ತದೆ ಆಯ್ತಾ. ಈ 1ರಲ್ಲಿ ನಾವು 40 ಬೆಳೆ ಹಂಗ್ ಮಾಡ್ತೀವಿ ಅಂತ ಅಂತ ಅಂದ್ರೆ ಅದು ಸುಮ್ನೆ ಹಾಕಲ್ಲ, ಅದು ಸುಮ್ನೆ ಆಗದೇ ಇಲ್ಲ. ಹೇಳ್ಬೋದು ನಾವು ಕಂಡಿಡ್ದಿದೀವಿ ಅಂತವ, ನೀನ್ ತಂದ್ಬಿಟ್ಟು ಬರೀ ಆ ಬೀಜ ಉದರ್ಸ್ಬಿಟ್ಟು ಹೋಗು, ಬಂದ್ಬಿಡ್ಲಿ 40 ಫಲ ನೋಡೋಣ. 10 ಫಲ ಬರೋದಕ್ಕೆ ಒಂದ್ 2 ಫಲ 3 ಫಲ ಜಾಸ್ತಿ ಬಂದತ್ತೇನೋ ಅಷ್ಟೇ ಆಯ್ತಾ. ಅದಕ್ಕೆ ಏನ್ ಮಾಡ್ಬೇಕು, ನೀನು ಗೊಬ್ಬರ ಹಾಕ್ಬೇಕು ನೋಡು. ಮತ್ತೆ ರಾಸಾಯನಿಕ, ರಾಸಾಯನಿಕ ಯಾವ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ಬೇಕು. ನೀನು ಎಷ್ಟೇ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಅದಕ್ಕೆ ಆಯ್ತಾ. ನೀನ್ ಬರೀ ಗೊಬ್ಬರ ಹಾಕಿದ್ರು ನಡೆಯಕ್ಕಲ್ಲ, ಔಷಧಿ ಬೇರೆ ಹೊಡಿಬೇಕು, ಔಷಧಿ ಪೌಷ್ಟಿ ಹೊಡ್ಕೊಂಡು ಹೆಚ್ಚಿಗೆ ಮಾಡ್ಕೋಬೇಕು. ಯಾಕೆ ಅಂತ ಅಂತಂದ್ರೆ, ನಮ್ಮವು ಪಾರಂಪರಿಕ ಬೀಜ ಅಂತ ಏನಿದ್ವು, ನಾಟಿ ತಳಿ ಅಂತ ಏನಿದ್ವು, ಅವಕ್ಕೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಇತ್ತು. ನಮ್ ಮನುಷ್ಯನ್ಗೆ ಹೆಂಗೆ ರೋಗ ನಿರೋಧಕ ಶಕ್ತಿ ಇರ್ತದೋ ಆತರ ಇತ್ತು. ಇಲ್ಲಿ ಏನ್ ಮಾಡಿರ್ತಾರೆ ಅಂತ ಅಂತ ಅಂದ್ರೆ, ಅದು ಬರೀ ಫಸಲು ಬಿಡ್ಬೇಕು, ಅದ್ರ ಬಗ್ಗೆ ಹೆಚ್ಚು ಅದು ತಲೆ ಕೆಡಿಸ್ಕೋಬೇಕು, ಬರ್ತಲಿಸ್ಟ್ ಜಾಸ್ತಿ ಮಾಡ್ಕೋಬೇಕು, ಬರ್ರನ್ ಬೆಳಿಬೇಕು, ಜಾಸ್ತಿ ಬಿಡಬೇಕು ಬಿಡ್ಬೇಕು. ಹಂಗಿರುವಾಗ ರೋಗ ನಿರೋಧಕ ಶಕ್ತಿ ಅವು ಇವೆಲ್ಲ ಹಾಳಾಗೋಗ್ಬಿಡುತ್ತೆ, ತಡ್ಕಳ ಶಕ್ತಿನೇ ಇರಕಲ್ಲ, ತಡ್ಕಳ ಶಕ್ತಿ ಇರೋದಿಲ್ಲ. ಅವಾಗ ಏನಾಗ್ತದೆ ಅಂತ ಅಂತಂದ್ರೆ, ನೀನ್ ರೋಗ ನಿರೋಧಕ ಶಕ್ತಿ ತುಂಬಬೇಕು ಅಂತ ಅಂತಂದ್ರೆ ಔಷಧಿ ಹೊಡಿಬೇಕು, ಆಯ್ತಾ. ಹಿಂಗೆ ನಾವು ಶೋಷಣೆ ಮಾಡ್ತಾ ಇದೀವಿ. ಈ ಜನಸಂಖ್ಯೆ ಹೆಚ್ಚಳ ಆದಂಗೆ ಜನಸಂಖ್ಯೆ ಹೆಚ್ಚಳ ಒಂದು ಸಂಕ್ರಮಣ. ಈಗ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೈತೆ, ಚೈನಾ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೈತೆ, ಬೇರೆ ದೇಶಗಳಲ್ಲಿ ಕಡಿಮೆ ಆಗೈತೆ, ಅಲ್ಲೇನ್ ಜಾಸ್ತಿ ಆಗಿಲ್ಲ. ಮತ್ ಅವರು ಯಾಕೆ ಶೋಷಣೆ ಮಾಡ್ತಾರ ಭೂಮಿಯ ಅಂತ ಅಂತ ಅಂದ್ರೆ, ಸುಖ ಸುಖ ಬೇಕು, ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸುಖ ನಾವು ಸಂಪಾದನೆ ಮಾಡ್ಬೇಕು. ನಾನು ಇನ್ನೊಂದ್ಸರಿ ಹೇಳಿದ್ದೆ ನಿನ್ಗೆ, ಒಂದ್ ಜೀನ್ಸ್ ಪ್ಯಾಂಟ್ ಮಾಡ್ಬೇಕು ಅಂತ ಅಂದ್ರೆ ಅದೆಷ್ಟೋ ಸಾವಿರ ಲೀಟರ್ ನೀರು ಬೇಕು. ಹಂಗೆ ಈ ತರದ ಸುಖಕ್ಕೋಸ್ಕರವ ನಾವಿವತ್ತು ಈ ಭೂಮಿ ಮೇಲೆ ಎಷ್ಟು ಶೋಷಣೆ ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ತಾ ಇದೀವಿ, ಅಷ್ಟು ಶೋಷಣೆಯನ್ನ ಮಾಡ್ತಾ ಇದೀವಿ. ಈಗ ಭೂಮಿ ತಾನು ಬದುಕಕ್ಕೋಸ್ಕರ ತನ್ನ ಮಡಿಲ್ನಲ್ಲಿರ್ತಕ್ಕಂತಹ ಯಾವುದೇ ಜೀವಿ ಆಗಿರ್ಲಿ ಅದನ್ನು ಬದುಕಕ್ಕೋಸ್ಕರವ ರಕ್ಷಣೆ ಮಾಡ್ಕೊಂಡು ಯಾವ ತರಹದ ಒಂದು ಪರಿಸರ ಬೇಕೋ ಆ ಪರಿಸರವನ್ನ ಅದು ಸೃಷ್ಟಿ ಮಾಡ್ಕೊಂಡೈತೆ, ಸೃಷ್ಟಿ ಮಾಡ್ಕೊಂಡಿತ್ತು. ಇಷ್ಟೇ ಗಾಳಿ ಇರಬೇಕು, ಇಷ್ಟೇ ನೀರಿರ್ಬೇಕು, ಇಷ್ಟೇ ಭೂಮಿ ಇರಬೇಕು, ಇಂಥವೆಲ್ಲ ಇದು ಮಾಡ್ಕೊಂಡು ವಾತಾವರಣ ಹಿಂಗಿರ್ಬೇಕು, ವಾತಾವರಣದಲ್ಲಿ ಇಷ್ಟು ತೇವಾಂಶ ಇರಬೇಕು ಅಂತ ಮಾಡ್ಕೊಂಡಿತ್ತು. ಇವತ್ತು ನಾವು ಸುಖ ಸುಖ ಸುಖ ಅಂತ ಅಂತ ಅನ್ಕೊಂಡು ಪೆಟ್ರೋಲಿಯಂ ಪ್ರಾಡಕ್ಟ್ ತೆಗಿಯೋದು, ಅದ ಸುಡೋದು, ಕೂಟ್ರ ತಗೊಂಡು ಬುರ್ರನ್ನ ಹೋಗೋದು, ಮೆಣಸಿನಕಾಯಿ ತರಬೇಕು ಅಂದ್ರೆ ಸ್ಕೂಟರ್ ಅಲ್ಲಿ ಹೋಗ್ಬೇಕು, ಸಾಂಬಾರ್ ಸೊಪ್ಪು ತರಬೇಕು ಅಂದ್ರೆ ಸ್ಕೂಟರ್ ಅಲ್ಲಿ ಹೋಗ್ಬೇಕು, ಏನ್ ತರದಾದ್ರು ಸ್ಕೂಟರ್ ಅಲ್ಲಿ ಹೋಗ್ಬೇಕು, ನಡೆಯಕ್ಕಲ್ವಲ್ಲ ನಡೆಯಕ್ ಹಾಕಲ್ಲ. ಈ ಪರಿಸ್ಥಿತಿ ಮಾಡ್ಕೊಂಡು ಇವತ್ತು ಈ ಕಾರ್ಬನ್ ಅಂತ ಐತಲ್ಲ ಅದ್ರ ಪ್ರಮಾಣ ಜಾಸ್ತಿ ಆಯ್ತು, ಕಾರ್ಬನ್ ಪ್ರಮಾಣ ಜಾಸ್ತಿ ಆಗಿ ಅದೇ ಇವತ್ತು ಯಾಕೆ ನಾವು ಇಷ್ಟು ಬೇಸಿಗೆನಲ್ಲಿ ತಡ್ಕೊಳಕ್ ಹಾಕಲ್ಲ ನಮ್ಗೆ ಉಷ್ಣಾಂಶ ಜಾಸ್ತಿ ಆಯ್ತೈತೆ ಅಂತ ಅಂತ ಅಂದ್ರೆ, ಹವಾಮಾನ ಬದಲಾವಣೆ ಅಂತೀವಿ, ಹವಾಮಾನ ಬದಲಾವಣೆ ಅಂದ್ರೆ ಇದು ಮೂಲ ಕಾರಣ ನಾವೇ ಅಲ್ಲ, ನಮ್ಮಿಂದನೇ ಹಾಳಾಯ್ತಿರೋದು. ಈ ಕಾರ್ಬನ್ ಜಾಸ್ತಿ ಆಯ್ತಾರ ಅಂತ, ಈ ಕಾರ್ಬನ್ ಜಾಸ್ತಿ ಆದ್ರೆ ಕಡಿಮೆ ಮಾಡಕ್ ಹಾಕಲ್ವ ಅಂತ ನೀವು ಪ್ರಶ್ನೆ ಕೇಳಬಹುದು. ಕಡಿಮೆ ಮಾಡಕುವೆ ಪರಿಸರ ಅಥವಾ ನಮ್ಮ ಭೂಮಿ ಏನಿತ್ತು ಒಂದು ವ್ಯವಸ್ಥೆ ಇಟ್ಕೊಂಡಿತ್ತು. ಏನ್ ವ್ಯವಸ್ಥೆ ಅಂತ ಅಂತ ಅಂತಂದ್ರೆ, ಎಷ್ಟೇ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ಲಿ ಅದನ್ನ ಅರಣ್ಯ ಪ್ರದೇಶಗಳು ಎಲ್ಲಿರ್ತವೋ ಅವು ಅದನ್ನ ಹೀರ್ಕೊಂಡು ನಮಗೆ ಬೇಕಾದಂತಹ ಶುದ್ಧವಾದಂತಹ ಗಾಳಿಯನ್ನ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾ ಇದ್ದು, ಅವು ಎಷ್ಟು ಕೊಟ್ಟರು ಹೀರ್ಕೊಂಡ್ಬಿಡ್ತಾವು. ಆಯ್ತಾ, ಇವತ್ತು ನಾವು ಜನಸಂಖ್ಯೆ ಜಾಸ್ತಿ ಆಯ್ತು ಅನ್ನೋದು ಒಂದು, ಸುಖ ಅನ್ನೋದು ಎರಡನೇದು, ಮಾಡ್ಕೊಂಡು ಮರ ಎಲ್ಲನೂ ಕಡಿದು ಇವತ್ತು ಮರಗಳಿಲ್ದನೆ ಅವು ಈ ಒಂದು ಕಾರ್ಬನ್ ಏನಾಯ್ತೋ ಅಲ್ಲಿ ಹೀರ್ಕೊಳಕ್ ಆಯ್ತಾ ಇಲ್ಲ. ಇದು ಪರಿಸ್ಥಿತಿ ಆಗಿ ನಾವು ಹಿಂಗೆ ಮುಂದುವರ್ಸ್ಕೊಂಡ್ರೆ ಇದು ಹಾಕಲ್ಲ, ಕಷ್ಟ ಆಯ್ತದೆ. ಯಾಕೆ ಅಂತ ಅಂದ್ರೆ ಮುಂದೆ ನಾವು ಬಾಳಿ ಬದುಕಬೇಕಾಗಿರೋರು, ಆಮೇಲೆ ನಮ್ಮ ಮಕ್ಕಳು ಬದುಕಬೇಕಾಗಿರೋರು, ನಮ್ಮ ಮೊಮ್ಮಕ್ಳು ಬದುಕಬೇಕಾಗಿರೋರು, ಮೊಮ್ಮಕ್ಳು ಬದುಕಬೇಕಾಗಿರೋರು, ಅವರೆಲ್ಲ ಬದುಕಬೇಕಲ್ಲ. ಇವತ್ತು ನಾವು ಬದುಕ್ತಿರೋದೇ ಅವ್ರಿಗೋಸ್ಕರ ತಾನೆ, ಹೌದಾ ಅಲ್ವಾ? ಅಲ್ಲ, ನಾನ್ ಬೇಕಾದ್ರೆ ತಪ್ಪು ಹೇಳಿದ್ರೆ ತಪ್ಪು ಅಂತ ನಾನು ಸುಮ್ಮನೆ ಆಗ್ಬಿಡ್ತೇನೆ. ಅಲ್ಲ ಹಂಗಲ್ಲ ಮೀನಕ್ಕ, ಹಳೆಯ ಮಾತಾಡ್ತಿರ್ಬೇಕಾದ್ರೆ ಸರಿಯಾಗಿ ಹೇಳ್ತಿರ್ತಾನೆ, ಆದ್ರೂ ನಾವು ಅವ್ನ ಮಾತ ಕೇಳ್ತಿದೀವೋ ಇಲ್ವೋ ಅಂತ ಜೂಟದಂಗೆ ನಿಮ್ಗೂ ಬೇಜಾರಾಗ್ಬಾರ್ದಲ್ಲ. ಬೇಸರ ಅಲ್ಲ, ಈ ಮಕ್ಕಳು ಮೊಮ್ಮಕ್ಳು ಮರಿ ಮಕ್ಳು ಅಂತ ನಮ್ ಹಿಂದಿನ ತಲೆಮಾರು ಹಂಗೆ ಇತ್ತಲ್ವಾ, ಅವ್ರಿದ್ದಕ್ಕೆ ನಾವು ಇರೋಕೆ ನಮ್ ಮುಂದ್ ಮಕ್ಳು, ಹೌದು ಅವರು ನಾವು ಬದುಕಲಿ ಅಂತಲೇ ಮಾಡೋಗಿದ್ದು, ಆಯ್ತಾ, ಏನು ಹಾಳಾಗ್ಲಿ ಅಂತ ಹೇಳ್ಬಿಟ್ಟು ಮಾಡೋಗಿದ್ದಲ್ಲ. ಯಾವ ಅಪ್ಪ ಅಮ್ಮಂದಿರು ಕೂಡ ಹಂಗಂತ ಏನೇ ಬಯಸಕೊಲ್ಲ. ಅದಕ್ಕೆ ಒಂದ್ ಗಾದೆ ಇಲ್ವಾ, ಹಳೆ ಬೇರು ಹೊಸ ಚಿಗುರು, ಕೂಡಿದ್ರೆ ಮರ ಸೊಬಗು ಅನ್ನಂಗೆ ಎರಡು ಇರಬೇಕು, ಎರಡು ಇರಬೇಕು, ಸಹಕಾರ ಪರಸ್ಪರ ಇರಬೇಕು. ಮುಂದಿನ ಒಂದು ಪೀಳಿಗೆಗೂ ನಾವು ಉಳಿಸೋಗ್ಬೇಕು ಬೆಳೆಸೋಗ್ಬೇಕು ಅಂತ ಅಂತ ಅಂತಂದ್ರೆ, ನಾವು ಭೂಮಿ ಬಗ್ಗೆ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಇವತ್ತೇನು ಪರಿಸರ ಮಾಲಿನ್ಯ ಅಂತ ಹೇಳಿ ಮಾಡ್ತಾ ಇದೀವೋ, ಈ ಮಾಲಿನ್ಯದಿಂದ ನಮ್ಮ ಭೂಮಿಯನ್ನ ರಕ್ಷಣೆಯನ್ನ ಮಾಡಬೇಕು, ಇದ್ರ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕು ಅನ್ನೋ ಅಂತ ಉದ್ದೇಶದಿಂದ ನಾವು ಇವತ್ತು ತುಂಬಾ ಜಾಗೃತರಾಗಬೇಕಾಗಿದೆ. ಅದಕ್ಕೋಸ್ಕರ ಒಂದ್ ದಿವಸ ಪ್ರಾರಂಭ ಮಾಡಿದ್ರು, ವಿಶ್ವ ಭೂ ದಿವಸ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದ್ರೆ ವಿಶ್ವ ಪೃಥ್ವಿ ದಿವಸ. ಪೃಥ್ವಿ ಭೂಮಿ ಎಲ್ಲ ಒಂದೇ, ನಿನ್ಗೆ ಹೆಂಗೆ ಬೇಕೋ ಆ ತರ ಇಟ್ಕೊಂಡ್ರೆ ಭೂಮಿ ಅಂತಾನೆ ಕರಿತೀನಿ ಬಿಡು. ಭೂಮಿ ಅಂದ್ರೆ ಪದ ಹೊಳ್ಳಕಲ್ಲ, ನನ್ನ ಬಾಯಲ್ಲಿ ಹೊಳ್ಳಕಲ್ಲ, ಅವೆಲ್ಲ ಪೃಥ್ವಿ ಗಿತ್ವಿ ಅವೆಲ್ಲ ಹಾಕಲ್ಲ ಲಾಸ್ಟ್ಗೆ, ಆಮೇಲೆ ಎಲ್ಲ ನಗಡಂಗ್ ಆಗ್ಬಿಟ್ರೆ ಅಲ್ವಾ. ವಿಶ್ವ ಭೂ ದಿವಸ ಅಂತ ಅನ್ಕೊಂಡು ಪ್ರತಿ ವರ್ಷ ಏಪ್ರಿಲ್ ತಿಂಗಳು ಅಂದ್ರೆ ಈ ತಿಂಗಳು 22ನೇ ತಾರೀಕು ಅದನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷನೂ ಏಪ್ರಿಲ್ ತಿಂಗಳು 22ನೇ ತಾರೀಕು ಆಚರಣೆ ಮಾಡೋದು ವಿಶ್ವ ಭೂ ದಿವಸ ಅಂತವಾ. ವಿಶ್ವ ಭೂ ದಿವಸ ಯಾಕೆ ಅಂತ ಅಂದ್ರೆ ಇವತ್ತು ಈ ಭೂಮಿ ಏನು ಮಾಲಿನ್ಯ ಆಯ್ತಿದ್ಯೋ, ನಮ್ಮ ಒಂದು ಕರಾಳ ಕೈಗಳಿಂದಾಗಿ, ನಮ್ ದುರಾಸೆಯಿಂದಾಗಿ, ನಮ್ಮ ಸುಖಕ್ಕೋಸ್ಕರ ಹಾಳು ಮಾಡ್ತಿದೀವೋ, ಇದ್ರ ಬಗ್ಗೆ ನಾವು ಎಚ್ಚೆತ್ಕೋಬೇಕು. ಮಾಲಿನ್ಯ ಅನ್ನೋಂಥದ್ದನ್ನ ಕಡಿಮೆ ಮಾಡಬೇಕು. ಇವತ್ತು ನೋಡು ಶಂಕರಣ್ಣ, ಈಗ 15-20 ವರ್ಷದಿಂದ ಹೇಳತ್ಲೇ ಅವ್ರೆ, ನೀವು ಬಟ್ಟೆ ಬ್ಯಾಗ್ ಬಳಸಿ, ಬಟ್ಟೆ ಬ್ಯಾಗ್ ಬಳಸಿ, ಬಟ್ಟೆ ಬ್ಯಾಗ್ ಬಳಸಿ ಅಂತ ಅಂತ ಪೇಪರ್ ಬ್ಯಾಗ್ ಮಾಡ್ಕೊಂಡು ಸಣ್ಣ ಪುಟ್ಟ ಸಾಮಾನು ತರ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಯಾರು ತಗೊಂಡೋಯ್ತವ್ರೆ? ಅಯ್ಯೋ, ಬೆರಳೆಣಿಕೆ ತುಂಬಾ ಕಡಿಮೆನೆ, ಮಾತೇತ್ರ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಕರಗದನೆ, ಅದು ಕರಗಬೇಕು ಅಂತ ಅಂತಂದ್ರೆ 100 ವರ್ಷ ಬೇಕು. ಅಲ್ಲಿವರೆಗೂ ಅದೇ ಸುಮ್ಮನೆ ರಕ್ಕಲ್ಲ, ಅಲ್ಲಿ ಕರಗ್ತೀನಿ ನಾನು 100 ವರ್ಷ ಆದ್ಮೇಲೆ ಅಂತ ಅನ್ಕೊಂಡು ಏನ್ ಸುಮ್ಮನೆ ಇರೋದಿಲ್ಲ. ಈಗ ಬಿಸಿಲು ಬೀಳ್ತದೆ, ಮಳೆ ಬೀಳ್ತದೆ, ನೀನು ಬಿಸಿಲು ಮಳೆ ಬೀಳಾ ಅಂತ ಒಂದು ಪ್ರದೇಶಕ್ಕೆ ನೀನು ಏನಾರ ತಗೊಂಡೋಗಿ ಹಾಕು, ಕಬ್ಬಣನೇ ತಗೊಂಡೋಗಿ ಹಾಕು, ತುಕ್ಕಿಡ್ಸೆ ಇಡಿಸ್ತದ. ಆಯ್ತಾ, ಇದು ಹಂಗೆ. ಈ ಪ್ಲಾಸ್ಟಿಕ್ ಏನಾಗುತ್ತೆ, ಬಿಸಿಲು ಮಳೆ ಬಿದ್ದು ಬಿದ್ದು ಬಿದ್ದು ಬಿದ್ದು ಚೂರ್ ಚೂರ್ ಚೂರ್ ಆಗೋಗ್ಬಿಡ್ತದೆ. ಮಳೆ ಬಂದಾಗ ಅದೇ ನೀರು ಕೊಚ್ಕೊಂಡು ಕೆರೆಗೆ ಹೋಯ್ತದೆ, ಕಾಲುವೆಗೆ ಹೋಯ್ತದೆ, ನದಿ ಸೇರ್ಕತ್ತದೆ, ಅಲ್ಲಿ ಹೋಗ್ಬಿಟ್ಟು ನದಿ ಇದರಲ್ಲಿ ಕಲುಷಿತ ಆಗುತ್ತದೆ. ಪ್ಲಾಸ್ಟಿಕ್ ಸೇರ್ಕತ್ತದ, ಪ್ಲಾಸ್ಟಿಕ್ ಅಂಶ ಸೇರ್ಕೊಳ್ಳುತ್ತೆ. ಆ ಪ್ಲಾಸ್ಟಿಕ್ ಅಂಶ ಮತ್ತೆ ನಾವು ನೀರಲ್ಲಿ ಬರುತ್ತೆ. ಆಯ್ತಾ, ನಾವು ಯಾವ್ದು ಬಳಸ್ತೀವೋ ಅದ್ರಲ್ಲಿ ಬರುತ್ತೆ ಆ ಪ್ಲಾಸ್ಟಿಕ್ ಅಂಶಗಳು. ನೋಡು, ಸಣ್ಣ ಸಣ್ಣ ಕಣಗಳು ನಮಗೂ ಬರ್ತವೆ, ಜಲಚರ ಪ್ರಾಣಿಗಳು ಅಂತ ಏನಿರ್ತಾವ ಅವಕ್ಕೂ ಇವತ್ತು ಕುತ್ತಂದ್ಬಿಟ್ಟಿದೀವಿ. ದನಕರುಗಳು ಒಟ್ಟು ನೀರಾಗೆ ಏನೆಲ್ಲ ಪ್ರಾಣಿಗಳು ಬದುಕ್ತವೆ, ಜಲಚರಗಳು, ಅವಕ್ಕೂ ಕೂಡ ನೀನ್ ಹೇಳ್ದಂಗೆ ಬಹಳ ಒಂದು ಸಂಕಷ್ಟ ತೊಂದ್ರೆ. ಒಳಗಡೆ ಹೋಗಿ ಏನ್ ಬೇಕಾದ್ರೂ ಮಾಡಬಹುದು. ಆಮೇಲೆ ನೋಡು, ಬರೀ ನೀರಲ್ಲಿ ಸೇರ್ಕತ್ತದೆ ಅಂತ ಅನ್ಕತ್ತೀವಿ ನಾವು, ನೀರಲ್ಲಿ ಅಷ್ಟೇ ಅಲ್ವಂತದ್ದು, ಗಾಳಿಲೂ ಸೇರ್ಕತ್ತದೆ, ವಾತಾವರಣ ಗಾಳಿನೂ ಸೇರ್ಕತ್ತದೆ ಜೋರಾಗಿ. ಈ ಸಣ್ಣ ಸಣ್ಣ ಚೂರುಗಳು ಇದ್ದ ಸಣ್ಣ ಸಣ್ಣ ಚೂರು ಕಣ್ಣಿಗೆ ಕಾಣಕಲ್ಲ ಬಿಡ. ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರೀತಾರೆ ಅವ್ರ. ನ್ಯಾನೋ ಅಂತ ಅಂತ ಅಂತ ಅಂದ್ರೆ ಸಣ್ಣದು ಅಂತ ಒಂದು ಕಣ ಅಣು ಅಂತೀವಲ್ಲ, ಅದ 100 ಪಾಲ್ ಮಾಡ್ಬೇಕು. 100 ಪಾಲ್ ಮಾಡಿದ್ರೆ ಎಷ್ಟು ಬರ್ತದೋ ಅದನ್ನ ನ್ಯಾನೋ ಅಂತ ಹೇಳಿ ಕರೆಯೋದ್ ನಾವು. ಈಗ ಅಣ್ಣಯ್ಯ ಹೇಳ್ತಿರೋದ್ ನೋಡಿದ್ರೆ ನಾವು ಉಸಿರಾಡುವಾಗೆಲ್ಲ ಅದು ಬಂದು ಉಸಿರಾಟಕ್ಕೂ ಸಮಸ್ಯೆ. ಖಂಡಿತ, ಉಸಿರಾಟಕ್ಕೆ ಇವತ್ತು ಉಸಿರಾಟದ ಸಮಸ್ಯೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇವತ್ತು ಉಸಿರಾಟ ಸರಿ ಮಾಡಕ್ಕೆ ಅಂತ ಕೆಲವು ಡಾಕ್ಟರ್ ಅವ್ರೆ, ಅಂದ್ರೆ ಮೂಗಿಗೆ ಅದೇನೋ ಹಾಕ್ಬಿಟ್ಟು ಉಸಿರಾಟ ಸರಿ ಮಾಡಿಸೋದು ಅಂತಾರಲ್ಲ, ಅದು ಮಾಡೋದು ಅಂತ ಹೇಳ್ಬಿಟ್ಟು. ಅದು ನೋಡು, ನಮ್ಮ ಉಸಿರಿನ ಮೂಲಕ ಹೋಗ್ಬಿಟ್ಟು ಗಾಳಿ ಮೂಲಕ ನಮ್ಮ ದೇಹ ಸೇರ್ಕೊಂಡು ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದ ಕ್ಯಾನ್ಸರ್ ಉಂಟು ಮಾಡ್ತಾರೆ ಅಂತದ್ದು ಇವತ್ತು ಆ ಪ್ಲಾಸ್ಟಿಕ್. ಎಂತ ಭಯಾನಕವಾದಂತ ಕಾಯಿಲೆಯನ್ನ ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ಈ ಪ್ಲಾಸ್ಟಿಕ್. ಏನು ಮಾಡಿಲ್ಲ, ಏನು ತಿಂದಿಲ್ಲ ಅಂತ ಕೂತ್ಕೊಂಡ್ರು ಬಿಡೋದಿಲ್ಲ, ಗಾಳಿ ಮೂಲಕ ಬಂದೇ ಬರ್ತದಲ್ಲ, ಉಸಿರಾಡ್ಲೇಬೇಕಾ? ಏನು ಮಾಡಲಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಉಸಿರು ಆಡ್ಲಿಲ್ಲ ಅಂತ ಏನಾಗಬೇಕು? ಆಯ್ತಾ, ಹಂಗೆ ಈಗ ನೋಡು, ನೀನ್ ಹೇಳ್ದಂಗೆ ಅಣ್ಣಯ್ಯ, ಇಲ್ಲಿ ಮುಖ್ಯವಾದ ಕಾರಣ ನಾವೇಯ. ಈ ಪ್ಲಾಸ್ಟಿಕ್ ತಗ ಬಂದಿತ್ತು ನಾವೇಯ, ಬಳಸಿತ್ತು ನಾವೇಯ, ಬಿಸಾಕಿತ್ತು ನಾವೇಯ, ಅನುಭವಿಸ್ತಿರೋರು ನಾವೇ. ಆಯ್ತಾ, ಈಗ ಏನೇ ಆಗ್ಲಿ ಶಂಕರಣ್ಣ, ಅದ್ ಏನಾರಾಗ್ಲಿ, ಯಾರು ಬಳಸ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಲಿ, ನಾವು ಬಳಕೆ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಬಿಡ್ಬೇಕು. ಪ್ರತಿಜ್ಞೆ ಮಾಡ್ಬಿಡೋದು, ಪ್ರತಿಜ್ಞೆ ಮಾಡ್ಬೇಕು. ಆಯ್ತಾ, ಪ್ರತಿಜ್ಞೆ ಮಾಡ್ಬಿಟ್ಟು ಪ್ಲಾಸ್ಟಿಕ್ ನಾವು ಬಳಸೋದಿಲ್ಲ, ಇನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಅಂಗ್ಲಿ ಪ್ಲಾಸ್ಟಿಕ್ ಕೇಳಕ್ಕಿಲ್ಲ ನಾವು. ಪ್ಲಾಸ್ಟಿಕ್ ಕೇಳ್ತೀವಲ್ಲ, ಕೊಡೋಮ್ ಬ್ಯಾಗ್ ಕೊಡಮ್ಮ ಒಂದ ಬ್ಯಾಗ್ ಕೊಡಪ್ಪ ಒಂದ ಅಂತ ಇಸ್ಕೊಂಡ್ಬತ್ತೀವಲ್ಲ, ಅದು ಹೋಗ್ಬೇಕು. ಒಂದ್ ಸಣ್ಣ ಪದಾರ್ಥ ತಗೊಳ್ಳಿ, ಅದಕ್ಕೂ ಪ್ಲಾಸ್ಟಿಕ್ ಕೇಳದಯ್ಯ. ಕೈಲಿ ಇಟ್ಕೊಂಡ್ ಬರಕ್ಕೆ ಒಂಥರ ನಾಚಿಕೆ ಅನ್ನೋ ತರದಲ್ಲಿ ಪ್ಲಾಸ್ಟಿಕ್ ಒಳಗಡೆ ಇಟ್ಕೊಂಡ್ಬಿಟ್ರೆ ಏನಾರು ತಗೊಂಡ್ ಹೋಗೋದಲ್ಲ, ಅದಕ್ಕೆ ನಾವು ಮನೆಯಿಂದಾನೇ ಹೋಗ್ಬೇಕಾದ್ರೆ ಬ್ಯಾಗ್ ತಗೊಂಡ್ ಹೋದ್ರೆ ಅವನ ಹತ್ರ ಕೇಳ ತಪ್ಪದಲ್ಲ. ಈಗ ನೋಡಪ್ಪ, ಎಲ್ಲಾರ ತೋಲುವೆ ಇವತ್ತು ಬೈಕ್ ಇದ್ದೇ ಅವ, ಯಾರ್ತವಿಲ್ಲ ಬೈಕ್ ನಿಲ್ಲವಿಲ್ವಾ? ಏ ಐತಕ್ಕಂತ ಹೇಳ ಮೀರಕ್ಕಂತವಂತೂ ಎರಡವೆ, ಒಂದ್ ಯಾವ್ದೋ ಇವಿ ಅಂತ ತಗೊಂಡವಳೆ, ಇನ್ನೊಂದು ಪೆಟ್ರೋಲ್ ಇಂದ ಅಂತ ಇಟ್ಕೊಂಡವಳೆ, ಪೆಟ್ರೋಲ್ ಡೀಸೆಲ್ ಇಂದ್ರೆ ಅದನ್ನ ತಗೊಳ್ಳೋಣ ನೋಡೋಣ ಅಂತ ಅಂತ ಅನ್ಕೊಂಡು. ಅಂದ್ರೆ ದುಡ್ಡು ಹೆಚ್ಚಿಗೆ ಬ್ಯಾಂಕ್ ಅಲ್ಲಿ ಇಟ್ರೆ ಬ್ಯಾಂಕ್ ಅವ್ರಿಗೂ ಇಳ್ಮೇಲೆ ಕಣ್ ಬೀಳ್ತದೆ, ಇಡಿ ಪಾಡರ್ ಬಂದ್ಬಿಡ್ತಾರೆ ರೈಡ್ ಮಾಡಕ್ಕೆ ಅಂತ ಅನ್ಕೊಂಡು. ಈ ಬೈಕ್ ಎಲ್ಲ ಇದ್ದೇವ, ಈ ಬೈಕ್ ಅಲ್ಲಿ ಎಲ್ಲಾ ಕಡೆ ಜಾಗ ಮಾಡಿ ಒಂದ್ ಸಣ್ಣದೊಂದು ಬ್ಯಾಗ್ ಇಟ್ಕೊಳ ಅಂತದ ಜಾಗ ಮಾಡಿರ್ತಾರೆ. ಒಂದ್ ಬೇಡ, ಎರಡು ಇಟ್ಕ. ಬಟ್ಟೆ ಬ್ಯಾಗ್ ಏನಿರ್ತಾವ ಹೊಲ್ಸ್ಕೊಂಬರ್ನ, 10 ರೂಪಾಯಿ 15 ರೂಪಾಯಿ 50 ರೂಪಾಯಿ ಆಗ್ಲಿ, ಹೊಲ್ಸ್ಕೊಂಬಂದು ಎರಡು ಬ್ಯಾಗ ಎರಡನ್ನು ಇಟ್ಕೊಳನ. ಒಂದು ಮರತ್ರುವೆ ಇನ್ನೊಂದ್ ಇರ್ತದ, ನೀನ್ ಎಲ್ಲಿ ಏನ್ ನರತಗ, ಹಾಲ್ ನರತಗ, ಮೊಸರ್ ನರತಗ, ಮೆಣಸಿನಕಾಯಿ ನರತಗ, ಬೇಳೆಕಾಳ ನರತಗ, ಕಡಲೆಕಾಳ ನರತಗ, ಅಕ್ಕಿ ನರತಗ, ರಾಗಿ ನರತಗ, ಗೋಧಿ ಹಿಟ್ ನರತಗ. ಆಯ್ತಾ, ಆ ಬ್ಯಾಗ್ ಅಲ್ಲಿ ಏನ್ ತಗೊಂಡೋಗಿರ್ತೀವ, ಪ್ಲಾಸ್ಟಿಕ್ ಇಸ್ಕೊಂಡು ಬಿಟ್ಬಿಡು, ಪ್ಲಾಸ್ಟಿಕ್ ಹಾಕ್ಬೇಡಿ ಅಂತ ಹೇಳು. ಹೇಳ್ಬಿಟ್ಟು ನಾವು ಬ್ಯಾಗ್ ಅಲ್ಲಿ ತಗೊಂಡ್ ಬಂದ್ಬಿಟ್ರೆ ಈಗ ಪ್ಲಾಸ್ಟಿಕ್ ಬಳಕೆ ಮಾಡ್ಲಿಲ್ವಾ ನಾವು? ಇಲ್ಲ, ಪ್ಲಾಸ್ಟಿಕ್ ಬಳಕೆ ನಾವು ಮಾಡ್ಲಿಲ್ಲ ಅಂತ ಅಂತ ಅಂದ್ರೆ ನಮ್ದು ಏನು ಕೊಡುಗೆ ಇಲ್ವಾ ಈ ಪರಿಸರ ಮಾಲಿನ್ಯಕ್ಕೆ? ಈ ತರ ನಾವು ಪ್ರತಿಯೊಬ್ಬರು ಜಾಗೃತರಾಗಬೇಕು. ಪ್ಲಾಸ್ಟಿಕ್ ಕೇಳ ಅಂತದ್ದು ತಪ್ಪಿಸಬೇಕು. ಅಣ್ಣಯ್ಯ ನೀನು ಹೇಳ್ತಿರೋದ್ ನೋಡಿದ್ರೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅಂತ ನಮ್ ಗ್ರಾಮಕ್ಕೆ ಹೆಸರು ತತ್ತಿರ. ಮೊದಲು ಮನೆ ಮಾಡ್ಕೊಳ್ಳೋಣ, ಪ್ಲಾಸ್ಟಿಕ್ ಮುಕ್ತ ಮನೆ ಮಾಡ್ಕೊಳ್ಳೋಣ. ನಮ್ಮ ಮನೆ ಹೇಳಿದ್ ಕೇಳ್ದ ಮಾಡ್ತೀರ ಅಂತ ಹೇಳ್ತಾಳೆ, ಮಾಡೋಣ ಅಂತ ಹೇಳ್ತಿಲ್ಲ, ಮಾಡೋಣ ಅಂತಾನೆ. ಈಗ ಮೀನಕ್ಕನ ಮನೆಯಲ್ಲ ಶುರು ಆಗ್ಲಿಬಿಡು, ಒಂದು ಪ್ಲಾಸ್ಟಿಕ್ ಇರಬಾರ್ದು ಮೀನಕ್ಕ. ಅಣ್ಣ ಹೇಳೋಣ ಅಂತ ತಗೊಂಡ್ಬಿಟ್ಟು ಎಷ್ಟು ಬಂದ್ಬಿಡ, ಹಳೆ ಪ್ಲಾಸ್ಟಿಕ್ ಅನ್ನ ಕರೆಸ್ಬಿಟ್ಟು ಎಲ್ಲ ಕೊಟ್ಬಿಡದೆ. ಆತರ ಮಾಡ್ಬೇಕು, ಎಸಲುಬಾರ್ದು, ತಿಪ್ಪಿಗೆ ಹಾಕದ್ ಬಿಡ್ಬೇಕು ಮೊದಲು. ಮೊದ್ಲು ಆ ಕೆಲಸ ಬಿಡ್ಬೇಕು, ನೀರೊಳಗೆ ಹಾಕದ್ ಬಿಡ್ಬೇಕು. ಹೌದು, ಅದ್ರಲ್ಲಿ ಕೆಟ್ಟು ವಾಸನೆ ಬಂದು ಏನಾಗ್ಬೇಕು. ಅದೇ ಇವತ್ತು ಇಷ್ಟೊಂದು ಉಷ್ಣಾಂಶ ಜಾಸ್ತಿ ಆಗ್ತಿರೋದಕ್ಕೆ ವಾತಾವರಣದಲ್ಲಿ ನಾವೇ ಹಾಳು ಮಾಡ್ತೀವಿ. ನಾವು ಇವತ್ತು ಏನು ಪ್ಲಾಸ್ಟಿಕ್ ಆಗ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗ್ಲಿ ಬೇರೆ ಬೇರೆ ತರದ್ದಾಗ್ಲಿ ಸುಡ್ತಾ ಇದೀವೋ, ಅದರಲ್ಲಿ ಬಿಡುಗಡೆ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಅದು ನಮಗೆ ಇವತ್ತು ಇಷ್ಟೊಂದು ಬಿಸಿ ಕೂರ್ಸಿರ ಅಂತದ್ದು. ಅದಕ್ಕೋಸ್ಕರ ಏಪ್ರಿಲ್ 22ನೇ ತಾರೀಕು ಶಂಕರಣ ವಿಶ್ವ ಭೂ ದಿವಸ ಅಂತ ಐತೆ. ಅವತ್ತಿನಿಂದ ಅವತ್ತು ತೀರ್ಮಾನ ಮಾಡೋಣ, ನಾವು ಪ್ಲಾಸ್ಟಿಕ್ ಬಳಸೋದ್ ಬೇಡ, ಪರಿಸರಕ್ಕೆ ಏನೇನು ಮಾರಕ ಆಗಿದೆಯೋ. ಆಯ್ತಾ, ಈಗ ಕೀಟನಾಶಕನೂ ಮಾರಕನೇ ಶಂಕರ, ಕಳೆನಾಶಕವೂ ಮಾರಕನೇ. ಕಳೆನಾಶಕವೂ ಅಂತೂ ಕೀಟನಾಶಕಕ್ಕಿಂತಲೂ ಜಾಸ್ತಿ ಮಾರಕ. ಭೂಮಿಗೆ ಹಿಪ್ಪತ್ತದಲ್ಲ, ಮೊನ್ನೆ ಹೇಳ್ತಾ ಇದ್ರು ಯಾರೋ ಒಬ್ರು ಆದೂರ್ ತಾಲೂಕಲ್ಲಿ ಆಗ್ಲಿ 3.5 ಕೋಟಿ ರೂಪಾಯಿ ಅಂತ ಕಳೆನಾಶಕ ವ್ಯಾಪಾರ ಆಗುವಂತೆ. ಸಣ್ಣ ತಾಲೂಕಲ್ಲಿ ನಮ್ ನೋಡಪ್ಪ, ಹಾಸನ ಜಿಲ್ಲೆಯಲ್ಲಿ ಅದೇ ಸಣ್ಣ ತಾಲೂಕು. ಆಲೂರಲ್ಲೇ ಅಷ್ಟಾಗೈತೆ ಅಂತ ಅಂತಂದ್ರೆ ಚೆನ್ನಪಟ್ಟಣ ಚೆನ್ನಪಟ್ಟಣ ಬೇಲೂರು ಅರಕಲಗೋಡು ವಣಜಪುರ ಏನಬೇಕ ಅಲ್ಲೆಲ್ಲ ಎಷ್ಟೆಷ್ಟು ಆಗಿರ್ಬೋದು. 10-12 ಕೋಟಿ ರೂಪಾಯಿ ಆಗಿರ್ತದೆ ನೋಡು. ಹಿಂದೆಲ್ಲವ ತೊಗರಿ ಹಾಕಳರು ಶಂಕರಣ್ಣ, ನೀನ್ ಏನೇ ಬೆಳೀಲಿ ತೊಗರಿ ಹಾಕಳರು. ಎಲೆ ಉದ್ರದು ಭೂಮಿ ಗೊಬ್ಬರ ಆಗದಲ್ಲ, ಗೊಬ್ಬರ ಆಗದು ಅಂತ ಅಂತ ಅನ್ಕೊಂಡು ಜನ ದಡ್ರಲ್ಲ. ಈಗಲೂ ಏನ್ ಬಿಟ್ಲು ಅಂತ ತೊಗರಿ ಹಾಕದ, ತೊಗರಿ ಹಾಕದಾಗ್ತಾರೆ. ತೊಗರಿ ಹಾಕ್ಬಿಟ್ಟು ಕಳನಾಶಕ ಇಟ್ಕೊಂಡು ಹೋದ್ರೆ ಎಲ್ಲಿ ಬರ್ಬೇಕು ತೊಗರಿ ಅಲ್ವಾ. ಆಯ್ತಾ, ಎಲೆ ಉದ್ರಿದ್ರು ಅದೇನ್ ಭೂಮಿ ಮತ್ತೆ ಅದು ಇಸ ಬಿದ್ದಂಗೆ ಆಯ್ತಲ್ಲ, ಇಸ ಬಿದ್ದಂಗೆ ಆಯ್ತಲ್ಲ. ಅದು ನಾವ್ ಎಷ್ಟು ತಪ್ಪು ಮಾಡ್ತಿದ್ವಿ ಅಂತ ಶಂಕರಣ್ಣ, ಬಾರಿ ತಪ್ಪು ಮಾಡ್ತಿದ್ವಿ. ಕಳೆನಾಶಕ ಹೊಡೆಯೋದ ಬಿಡ್ಬಿಡ್ಬೇಕು. ಕಳೆನಾಶಕ ಬಿಡ್ಬೇಕು ಅಂತ ಅಂದ್ರೆ ನೋಡು, ಒಂದ್ ಸಿಂಪಲ್ ಮೆಥಡ್ ಹೇಳ್ತೀನಿ ನಿನಗೆ. ಈಗ ನೋಡು, ಹಿಂದೆಲ್ಲವ ಒಂದ್ 15-20 ವರ್ಷದ ಹಿಂದೆ ಜ್ಞಾನ ಮಾಡ್ಕೊಂಡಿನ, ಆಲೂಗಡ್ಡೆ ಆಗ್ತಾ ಇದ್ದ, ರಾಗಿ ಆಗ್ತಾ ಇದ್ದ, ನಮ್ಗೆ ಏನೇನ್ ಮನ್ಸಿಗೆ ಬರ್ತದೆ ಎಲ್ಲ ಬೆಳ್ಕೊತಾ ಇದ್ದ. ಎಲ್ಲಿ ಬರ್ತಿತ್ತು ಕಳೆ? ಇಲ್ಲ, ಕಳೆ ಎಲ್ಲಿ ಬರ್ತಿತ್ತು? ಎಲ್ಲ ಅಲ್ಲೊಂದ್ ಇಲ್ಲೊಂದು ಕಾಣದ, ಎರಡು ಕುಂಟೆ ಹೊಡೆದ್ಬಿಟ್ರೆ ಯಾವ ಕಳೆ ಇಲ್ಲ ಎತ್ತದಿಲ್ಲ, ಅಚ್ಚಕಟ್ಟಾಗಿ ಹೋಗ್ಬಿಡದಲ್ಲ. ಆಲೂಗಡ್ಡೆಗೆ ಎರಡು ಕುಂಟೆ ಹೊಡೆದ್ಬಿಟ್ಟು ಒಂದ್ ದಿಂಡ್ ಹೊಡ್ಕೊಬಿಟ್ರೆ ಯಾವ ಕಳೆನೂ ಇಲ್ಲ ಎತ್ತದೂ ಇಲ್ಲ. ಇವತ್ತು ಯಾಕೆ ಇಷ್ಟು ಕಳೆ ಬತ್ತೈತೆ ನಾವು ಯೋಚನೆ ಮಾಡ್ಬೇಕು. ಯಾಕೆ ಬತ್ತೈತೆ, ಏನ್ ಕತೆ ಅನ್ನಂತ ಯೋಚನೆ ಮಾಡಿದ್ರೆ ಹಿಂದೆ ನೋಡು, ಮಳೆ ಬಿದ್ದ ತಕ್ಷಣವ ಯಾವ್ದೇ ಮಳೆ ಬೀಳಲಿ ಮಾಗಿ ಉಳುಮೆ ಅಂತ ಹೇಳಿ ಮಾಗಿ ಉಳುಮೆ ಅಂತ ಹೇಳಿ ನಾನೇ ಆಲೂಗಡ್ಡೆ ಹಾಕ್ಬೇಕು ಅಂತ ಅನ್ಶಂಕರಣ ಒಂದ್ 5-6 ಕೆ ಉಳ್ತಾ ಇದ್ದೆ. 5-6 ಕೆ ಟೈಮ್ ಕೊಡೋದು, ವಾರ ಟೈಮ್ ಕೊಡೋದು ಉಳ್ಳದು, ಟೈಮ್ ಕೊಡೋದು ಉಳ್ಳದು. ಏನಲ್ಲಿ ಬೀಜ ಇರ್ತದೆ ಎಲ್ಲ ಕಳೆ ಎಲ್ಲ ಹುಟ್ಕೊಳ್ಳವ, ಎಲ್ಲ ಕಂಡ ತಕ್ಷಣ ಮತ್ತೆ ಬೆಳಗ್ಗೆ ಕಟ್ಕೊಬಿಡಿ ವಾರ. ಆಯ್ತಾ, ಎಲ್ಲ ಹೋದ್ವಾ, ಮತ್ತಿನ್ನೊಂದು ವಾರ ಬಿಡು, ವಾರ 10 ದಿವಸ ಬಿಡು, ಇನ್ನೊಂದು ಉಕ್ಕೆ ಹೊಡಿ. ಅಂದ್ರೆ ಈಗ ನೀನು ಎಷ್ಟು ಸಲ ಉಕ್ಕೆ ಹೊಡಿತೀಯೋ ಅಷ್ಟು ಭೂಮಿ ಮೆತ್ತಗಾಯ್ತಾ ಬರ್ತದೆ. ಮೆತ್ತಗಾಯ್ತಾ ಬರುತ್ತೆ, ಏನ್ ಕಳೆ ಬೀಜಗಳಿರ್ತವೋ ಅವೆಲ್ಲ ನಾಶ ಆಗ್ತವೆ. ಅಲ್ಲಿರೋ ಅಂತ ಕ್ರಿಮಿ ಕೀಟ ಅಂತ ಅನ್ಕೊಂಡು ಬಂದು ತೊಂದ್ರೆ ಕೊಡ್ತಾವಲ್ಲ, ಅದು ರೋಗ ಆಗಿರ್ಬೋದು, ಕೀಟ ಉಂಟು ಮಾಡೋದಿರ್ಬೋದು, ಅವೆಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬಿಟ್ಟು ಬಿಸಿಲಿಗೆ ಬಂದ್ಬಿಟ್ಟು ಎಲ್ಲ ಸತ್ತೋಯ್ತವೆ. ನಾನು 7-7 ಉಕ್ಕೆ ಹೊಡಿತದ ಕಣ್ಣ, ಆಲೂಗಡ್ಡೆ ಹಾಕ್ಬೇಕು ಅಂತ ಅಂತಂದ್ರೆ 7 ಉಕ್ಕೆ ಕಾಯಂ. ನಾನು ಆಗ್ಲೇ ಹೇಳ್ದಂಗೆ ಉಕ್ಕೆ ಹೆಚ್ಚಿಗೆ ಹೊಡೆದಷ್ಟು ಭೂಮಿ ಹಗುರ ಆಯ್ತದೆ. ಒಂದು ನೀನ್ ಹೇಳ್ದಂಗೆ ತಳಬಾಗ್ಲಲ್ಲಿ ಇದ್ದಂತ ಏನೆಲ್ಲ ಈ ಕ್ರಿಮಿ ಕೀಟಗಳೆಲ್ಲ ಇದ್ದು ಆಮೇಲೆ ಮ್ಯಾಕ್ ಬರ್ತವೆ, ಮೊಟ್ಟೆ ಪಟ್ಟೆ ಎಲ್ಲ ಮ್ಯಾಕ್ ಬರ್ತವೆ, ಎಲ್ಲ ಸತ್ತೋಯ್ತವೆ. ಆಮೇಲೆ ನೀನು ಉಕ್ಕೆ ಹೊಡೆದಂಗ ಎತ್ತಿನ ಕಾಲಲ್ಲಿ ತುಂಡು ತುಂಡು ನಮ್ ಕಾಲಲ್ಲಿ ತುಂಡು ತುಂಡು ಭೂಮಿ ಒಳಗಡೆ ಕಾಲ್ ಇಟ್ಬಿಟ್ರೆ ಒಳ್ಳೆ ಹೆಂಗೆ ದಸುಕ್ಕು ಒಳಿಕೊಯ್ತದೆ. ಯಾವಾಗ ಅಷ್ಟು ಹಗುರವಾಗಿರ್ತದೆ ಭೂಮಿ, ಒಳ್ಳೆ ಬೆಳೆ ಬರ್ತದೆ. 1 ವರ್ಷ ಏನಾಗ್ಬಿಡ್ತು, ಯಾವ ಕಡೆ ಕರೆ ಹೊಡಿಬೇಕು ಆ ಕಡೆಗೆ ಉದ್ಬಿಟ್ಟಿದ್ದೀನಿ ನಾನು, ಹಂಗೆ ಉದ್ಬಿಟ್ಟಿದ್ದೀನಿ. ಇನ್ನೂ ಒಂದು ಉಕ್ಕೆ ಹೊಡಬೇಕು, ಅದಾದ್ಮೇಲೆ ಇನ್ನೊಂದು ಉಕ್ಕೆ ಹೊಡೆದು ಆಮೇಲೆ ಅರೆ ಹೊಡ್ಕೋಬೇಕು ಅಂತ ಅನ್ಕೊಂಡು ಮೂಲೆ ಉಕ್ಕೆ ಹೊಡ್ಕೊಂಡಿದ್ದೀನಿ. ಮೂಲೆ ಉಕ್ಕೆ ಹೊಡೆದ್ಬಿಟ್ರೆ ಮೂಲ್ ಮೂಲೆಗೆ ಇರ್ತದ, ನೀನ್ ಹಿಂಗಾರ ಅರೆ ಹೊಡ್ಕ ಹೆಂಗ್ ಬೇಕಾದ್ರೆ ಹೊಡ್ಕೋಬಹುದ. ಆತರ ಮಾಡ್ಕೊಂಡು 7 ಉಕ್ಕೆ ಹೊಡಿವೆ, ಯಾವ ಕಳು ಬತ್ತಿರಲ್ಲ ಎಂತದ ಬತ್ತಿರಲಿಲ್ಲ, 2 ಕುಂಟೆ ಬುಟ್ಟ ಅಂತ ಅಂದ್ರೆ ಶಂಕರಣ ಇನ್ನ ನಾನು ಹೋಯ್ತಾ ಇದ್ದಿದ್ದ ಅಲಗಡ್ಡೆ ಕೇಳ ಸ್ವಲ್ಪ ಮಣ್ಣು ಏರ್ಸ್ಬೇಕಾಯ್ತು, ಏರ್ಸಿವೆ ಒಂದ್ ನೇಗಿಲು ಕಟ್ಕೊಂಡು ಏರ್ಸ್ಬಿಡಿವೆ. ಇವತ್ತು ಸರಿಯಾದ ರೀತಿನಲ್ಲಿ ನಾವು ಮಾಗಿ ಉಳುಮೆ ಮಾಡದೇ ಇರೋದ್ರಿಂದ ಈ ಸಮಸ್ಯೆ ಆಗಿರೋದು. ಇವತ್ತು ಏನಾಗೈತೆ, ಮಾಗಿ ಉಳುಮೆ ಅಂತ ಅಂತ ಅಂತಾರೆ, ನಾವು ಮಾಡಿಸ್ತೀವಿ ಅಂತ ಅಂತ ಅಂತ ಅಂತಾರೆ. ಆಯ್ತಾ, ಎತ್ಕಳಿಲ್ಲ, ದನಕರುಗಳಿಲ್ಲ, ಟ್ರ್ಯಾಕ್ಟರ್ ಕರ್ಕೊಂಡ್ ಬರೋದು, ಒಂದುಕ್ಕೆ ಹೊಡ್ಸೋದು. ಒಂದುಕ್ಕೆ ಹೊಡ್ಸೋದು ಯಾವ ಕಡೆಗೆ ಅಲ್ಲ, ಒಂದುಕ್ಕೆ ಅವ್ನ ಕಡೆಯಿಂದ ಒತ್ಕೊಂಡ್ ಹೋಯ್ತಿರ್ತಾನ, ಮತ್ತೆ ಆ ಕಡೆಯಿಂದ ತಿರ್ಸ್ಕೊ ಬರ್ಬೇಕಾರ ಮತ್ತೆಲ್ಲ ಅಧಿಕತ್ತದಲ್ಲ, ಅಧಿಕತ್ತದೆ ಅಧಿಕತ್ತದ. ಒಂದು ಈ ಕಳೆ ಇಲ್ಲ ಹಿಂದೆ ಸಾಲ್ತವೆ, 2 ದಿವಸಕ್ಕೆ ಮಳೆ ಬರ್ತದೆ, ಮತ್ತೆ ಹುಟ್ಕೋತವೆ. ಆಯ್ತಾ, ಹಂಗೆ ಇರ್ತದೆ. ಇರ್ತವೆ, ಇನ್ನು ಉಳಿದವ ಹಂಗೆ ಇರ್ತವೆ. ನೀನ್ ಆಮೇಲೆ ಒಂದು ಅರೆ ಹೊಡೆದ್ ಬಿಟ್ಟು ಎತ್ತದೊಂದು ಪುಟ್ಟಿಗಿದ್ದವೆಲ್ಲವ ಒಂದ್ ತಿಂಗಳಿಗೆ ಹುಟ್ಕೊಬಿಟ್ಟು ಈ ಸಮಸ್ಯೆ ಆಗಿರೋದು. ಅದಕ್ಕೋಸ್ಕರ ನೋಡು ಮಾಗಿ ಉಳುಮೆ ಅನ್ನೋದ್ ಏನಾಯ್ತು, ಇದು ಭಾರಿ ಮುಖ್ಯ ಶಂಕರ. ಒಂದು ಎರಡು ಅಲ್ಲ, ಐದಾರಂತೂ ಮಾಡ್ಲೇಬೇಕು. ನೀನ್ ಮೊದಲನೇ ಮಳೆ ಯಾವಾಗ ಬೀಳ್ತದ, ಒಂದ್ ದಿವಸ ಎರಡು ದಿವಸ ಬಿಟ್ಟು ಒಂಚೂರು ಹದವಾಗಿ ಆಗೈತೆ ಅಂತ ತಕ್ಷಣ ನೀನ್ ಮಾಗಿ ಉಳುಮೆ ಮಾಡ್ಕೊಂಡು ಒಂದು ಬಿತ್ತನೆ ಮಾಡದ್ರೊಳಗಡೆ ಒಂದ್ ಮೂರ್ ನಾಲ್ಕು ಕೊಕ್ಕೆ ಹೊಡ್ಕೊಂಡೆ ಅಂತ ಸಮಸ್ಯೆ ಆಗ್ಲಿಲ್ಲ. ಇಲ್ಲ ಅಂತ ಅಂತಂದ್ರೆ ನೀನ್ ಕಳೆನಾಶಕ ಹೊಡಲೇಬೇಕು, ಕೀಟನಾಶಕ ತಂದು ಹೊಡಲೇಬೇಕು. ಆ ಪರಿಸ್ಥಿತಿ ಆಗೈತೆ, ದುಡ್ಡು ಕಳ್ಕೊಳ್ಳೋದೇ ಆಗೈತೆ. ಅಯ್ಯೋ ಕಳ್ಕೊಳ್ಳೋದೇನು, ಬರೀ ಸಾಲ ಮಾಡೋದೇ ಆಗೈತಲ್ಲ. ಸಾಲ ಮಾಡೋದೇ ಆಗೈತೆ, ಸಾಲ ಕೊಡೋರವರೇ ಮಾಡ್ತೀಯ ಬಿಡುದ. ಮೀನಕ್ಕರ ಜೊತೆಲಿ ಇದ್ದಾಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಅವಳೇನ್ ಸಾಲ ಅಂತ ಕೊಟ್ಟಿರಕ್ಕಲ್ಲ, ವಿಶ್ವಾಸ ಕೊಟ್ಟಿರ್ತಾಳೆ. ಈಗ ನೀನ್ ಹೇಳ್ದಂಗೆ ಅಣ್ಣ, ಈ ಭೂಮಿಯ ಹೆಚ್ಚಿಗೆ ಉತ್ತಷ್ಟು ಉತ್ತಷ್ಟು ಬಹಳ ಒಳ್ಳೇದು. ಆದ್ರೆ ಟ್ರ್ಯಾಕ್ಟರ್ ಆದ್ರೂ ಅಣ್ಣ ನೀನು ಹೇಳ್ದಂಗೆ ಒಂದಕ್ಕೆ ಎರಡಕ್ಕೆ ನಿಲ್ಸಬಾರ್ದು, ಹೆಚ್ಚಿಗೆ ಅಂತ ಒಂದು ನಾಲ್ಕೈದಕ್ಕೆ ಉತ್ಕಂದೆ ಅಂತ ಮಣ್ಕೊಂಡ್ರೆ ಒಳ್ಳೇದು. ನೀನ್ ಹೇಳಂಗೆ ಮಣ್ಣು ಸಡ್ಲಾಗ್ಬೇಕು, ಆಮೇಲೆ ನೀನ್ ಹೇಳಂಗೆ ಟ್ರ್ಯಾಕ್ಟರ್ ಹೊಡೆದು ಅಧಿಕತ್ತದೆ, ಅಧಿಕತ್ತದೆ, ಆದಷ್ಟು ಎತ್ತು ಇಟ್ಕೊಂಡು ಮಾಡೋದು ಒಳ್ಳೇದು. ಆದ್ರೆ ಹೇಳಕ್ ಬರ್ತಾರೆ, ಕೊಡ್ತೀವಿ ವರ್ಷ ಪೂರ್ತಿ ಪರಿಸ್ಥಿತಿ ಹಂಗೈತೆ, ಏನು ಮಾಡೋದಿಲ್ಲ. ಆಚೆ ಮನೆ ಆನಂದಂಗೆ ಒಸಿ ನಾನ್ ಫೋನ್ ಮಾಡಿದ್ರೆ ಎತ್ತುತ್ತಾನೆ ಇಲ್ಲ. ಟ್ರ್ಯಾಕ್ಟರ್ ಆನಂದಂಗೆ ನೀವು ಒಸಿ ಫೋನ್ ಮಾಡಿ ಹೇಳು ಆಯ್ತಾ. ನಾನು ಈಗ ಅದನ್ನೇ ಅಣ್ಣ ಹತ್ರ ಬಂದಿತ್ತು ಓಡೋಡಿ ಯಾಕೆ ಅಂತಂದ್ರೆ, ಒಳ್ಳೆ ಎರಡ್ ಮೂರ್ ಸಲ ಮಳೆ ಆಯ್ತಾ, ಒಳ್ಳೆ ಹದಾಗೈತೆ. ಹದಾಗಿರೋದ್ರಿಂದ ಏನು ನಮ್ಗೆ ಉಳ್ಳಕ್ಕೀಗ ಬೇಕು. ಈಗ ಹಣೆ ಹೇಳ್ತಾನೆ ಎತ್ತಲುತ್ರೆ ಎತ್ತಲುತ್ರೆ ಅಂತ ಹೇಳ್ತಾನೆ, ಆದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಟ್ಕೊಂಡಿರೋ ಒಬ್ರು ಇಬ್ರು ಎತ್ತು ಬೇಕಾಗಿದ್ ಊರಿಗೆಲ್ಲ ಬೇಕಾಗೈತೆ. ಈಗ ಟ್ರ್ಯಾಕ್ಟರ್ ಮರದ ಹೋಗ್ಲೇಬೇಕಾಗೈತೆ ಅನಿವಾರ್ಯ. ಆದ್ರೂ ಏನ್ ಮಾಡೋದು, ಈಗ ಉಳದ್ ಉಳ್ಳೇಬೇಕು. ಈಗ ಹಣೆ ಅದಕ್ಕೇನಾದ್ರು ನನಗೆ ಈಗ ವ್ಯವಸ್ಥೆ ಮಾಡ್ಕೊಡ್ಬೇಕು, ಯಾಕೆಂದ್ರೆ ಅವನು ಬಿದ್ದ ತಕ್ಷಣನೇ ಕರೆಸ್ಬಿಡ್ತಾನೆ ಹೊಡಸ್ಬಿಡ್ತಾನೆ. ಈಗ ಒಂದು ಇರೋದೊಂದ್ ಜೊತೆ ಎತ್ತಲ್ಲ ಅವ್ನು ಉತ್ಕೋತಾನೆ, ಈಗ ಇನ್ಯಾರ್ದಾರು ಒಂದ್ ಜೊತೆ ಬಂದ್ಬಿಟ್ರೆ ಎರಡು ಜೋಡಿ ಕಟ್ಬಿಟ್ರೆ ಬರ ಆಯ್ತದೆ. ನೀನ್ ಹೇಳ್ದಂಗೆ ಆನಂದ್ ಟ್ರ್ಯಾಕ್ಟರ್ ಬೇಡ ಏನು ಬೇಡ, ಹಣೆಯಿಂದ ಮತ್ತು ಸೀನೊಂದು ಇಬ್ರಿಗೂ ಹೇಳ್ಕೊಂಡ್ರೆ ನನಗೋಸಿ ಭಂಗ ಆಯ್ತದೆ ಹಣೆಯ. ಈಗ ನೋಡು ಮಾತಾಡ್ತಾ ಮಾತಾಡ್ತಾ ಗಂಟ್ಲೆಲ್ಲ ಒಣಗ್ತು, ನಾನು ಬಂದಿದ್ದಕ್ ನೀನೇನು ಪರಿಹಾರ ಹೇಳ್ದಂಗೆ ಅಂತಾನೆ ಅನಿಸ್ಲಿಲ್ಲಪ್ಪ. ಏನು ನನ್ಗೀಗ ಟ್ರ್ಯಾಕ್ಟರ್ ಕಳಿಸ್ತೀಯೋ ಅಥವಾ ಎತ್ತು ಹುಡ್ತೀಯೋ? ಏ ಎತ್ತನೆ ನನ್ನೂ ಹೊಡ್ಕೊಂಡ್ ಬರ್ತೀನಿ, ಒಂದ್ ಎರಡಕ್ಕೆ ಹೊಡ್ಕೊಬಿಡೋಣ, ಆಮೇಲೆ ನೋಡೋಣ. ಬೇಕಾರೆ ಹಂಗಂತೀಯ, ಹರಿಲಿಲ್ಲ ಅಂತ ಅಂದ್ರೆ ಕಳ್ಕಾಯ್ತದೆ. ಇಲ್ಲ ಹರದೆ ಹರಿತದೆ, ಯಾಕೆಂತಂದ್ರೆ ಚೆನ್ನಾಗ್ ಹದ್ವಾಗ ಆಗೈತಲ್ಲ. ಮತ್ತೆ ಆಗೊಮ್ಮೆ ಈಗೊಮ್ಮೆ ಇದು ಮೂರ್ ದಿನಕ್ಕೂ ನಾಲ್ಕ್ ನಾಲ್ಕು ದಿನಕ್ಕೂ ಒಸಿ ಮೋಡದಂಗಾಗಿ ಸಣ್ಣ ಸಣ್ಣ ಮಳೆ ಬತ್ತನೆ ಐತೆ. ಈ ಸಲ ಏನೋ ಹವಾಮಾನ ಇಲಾಖೆ ಹೇಳಿರೋ ಪ್ರಕಾರ ಒಳ್ಳೆ ಮುಂಗಾರ ಆಯ್ತದೆ ಅಂತ ಸೂಚನೆ ಕೊಟ್ಟವರಪ್ಪ. ಆದ್ರೂ ನಾವು ಮಾಡೋ ಕೆಲಸ ಮಾಡೋದ್ ಮಾಡ್ಲೇಬೇಕಲ್ವಾ, ಕೈ ಬಿಡಕಲ್ಲ. ಈಗ ಅಣ್ಣಯ್ಯ ಈಗ ತಡಿ ತಡಿ, ಶಾವ್ಗೆ ಕಾಯ್ ಹಾಲು ನಿಂಗೊಂದ್ ಬಾಕ್ಸ್, ಅಣ್ಣಯ್ಯನ ಮನೆಗೊಂದ್ ಬಾಕ್ಸ್ ತಂದಿದ್ದೀನಿ ತಗ. ಅಂದ್ರೆ ಇಲ್ಲ ತಗೊಂಡೋಗದ, ತಗೊಂಡೋಗ್ ಮನೆಗ್ ತಿನ್ನ ಅಂತ ಅಂದ್ರೆ ಮನೆಗೆ ಎಲ್ಲಾರ್ಗೂ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಹಿಂಗಾದ್ರು ಮನ್ಸ್ ಬಿಚ್ಚಿ ಎಲ್ರೂ ಖುಷಿ ಖುಷಿಯಾಗಿ ತಿನ್ಲಿ ಅಂತವ, ತಿನ್ಲಿ ಅಂತ ನೀನ್ ಕಾಯಲ್ ಮಾಡ್ಕೊಂಡ್ ಬಂದಿದೇವ, ಅದಕ್ಕೆ ಹಿಡಿಯಕ್ಕಲ್ಲ ನಂಗೆ, ಇರ್ಲಿ ಬಿಡು. ಇದುವರೆಗೂ ಅರಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳುಗರೆ, ನೀವು ಅಡಿಕೆ ಬೆಳೆಗಾರರೇ? ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಹೊಸ

ಅವರಿಗೆ ಒಲವು ಕಡಿಮೆ ಆಗಿಲ್ಲ. ಆಗಾಗ್ಗೆ ಊರ್ ಕಡೆಗೆ ಬರ್ತಾ ಇರ್ತಾರೆ, ತಮ್ಮ ಹಿರಿಯರ ಆಸ್ತಿಯನ್ನ ಕಾಪಾಡಿಕೊಂಡು ಅದರಲ್ಲಿ ಇನ್ನಷ್ಟು ಸುಧಾರಣೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ತೋಟವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಹೆಬ್ಬಾಳು ಸಮೀಪದ ಅವರ ಅಡಕೆ ತೋಟದಲ್ಲಿ ಇನ್ನು ಇತರೆ ಗಿಡಮರಗಳನ್ನು ಹಾಕೊಳ್ತಿದ್ದಾರೆ. ಔಷಧೀಯ ಅಲಂಕಾರಿಕ ಗಿಡಗಳನ್ನು ನಾಟಿ ಮಾಡಿಕೊಳ್ತಿದ್ದಾರೆ. ಹೀಗೆ ಅವರ ತೋಟಕ್ಕೆ ಹೋದಾಗ ಅಲ್ಲಿ ಆಗಾಗ್ಗೆ ಬೀಳುತ್ತಿರುವ ಅಡಿಕೆಯ ಮತ್ತು ತೆಂಗಿನ ಗರಿಗಳನ್ನ ತುಂಡು ಮಾಡಿ ಗೊಬ್ಬರ ಮಾಡಿಕೊಂಡು ಹಾಕಬೇಕನ್ನೋ ಒಂದು ಆಲೋಚನೆಯಲ್ಲಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಅದರ ಬದಲಾಗಿ ಅಲ್ಲೇ ತೋಟದಲ್ಲೇ ಆ ಗರಿಗಳನ್ನ ಸಾಲಾಗಿ ಹೊಂದಿಸಿ ಅದರ ಮೇಲೆ ಸ್ವಲ್ಪ ಸಗಣಿ ಮಣ್ಣನ್ನು ಹಾಕಿಬಿಟ್ರೆ ಇನ್ನೂ ಅನುಕೂಲ ಆಗ್ತದೆ. ತೆಗೆದುಕೊಂಡು ಹೋಗುವ, ಕತ್ತರಿಸುವ, ಅಲ್ಲಿ ಗೊಬ್ಬರ ಮಾಡಿ ತಂದು ಮತ್ತೆ ಹಾಕುವ ಶ್ರಮ, ಸಮಯ, ವೆಚ್ಚನೂ ಕಮ್ಮಿ ಆಗುತ್ತನ್ನೋ ಒಂದು ಆಲೋಚನೆಯಲ್ಲಿ ವಿಚಾರಗಳು ಪ್ರಸ್ತಾಪ ಆದವು. ಈ ರೀತಿ ಎಷ್ಟೋ ಕಡೆಗೆ ಜನ ಮಾಡ್ತಿದ್ದಾರೆ. ಓಡಾಡುವ ದಾರಿಗಳನ್ನು ಚೆನ್ನಾಗಿಟ್ಕೊಂಡು, ಯಾಕಂದ್ರೆ ಕಟಾವು ಮಾಡುವಾಗ ಮತ್ತಿತರ ಕೆಲಸಗಳನ್ನು ಮಾಡುವಾಗ ಅಡ್ಡಿ ಆಗಬಾರದು. ಓಡಾಡುವಾಗ ಕುರಂಬಾಳೆ, ಗರಿಮಟ್ಟೆ ಮತ್ತಿತರೆ ಪದಾರ್ಥಗಳು ಅಡ್ಡಿ ಬಂದು ಬೀಳೋ ಸಾಧ್ಯತೆನೂ ಇರುತ್ತೆ. ಅಥವಾ ಕಸ ಎಲ್ಲಿ ಬೇಕಾದ್ರಲ್ಲಿ ಇದ್ಬಿಟ್ರೆ ಹುಳ ಹುಪ್ಪಟೆಗಳು ವಾಸ ಮಾಡ್ತವೆ, ಒಂದು ರೀತಿ ಸಮಸ್ಯೆನೂ. ಆದರೆ ಬೀದಿಗಳನ್ನು ಸ್ವಚ್ಛವಾಗಿಟ್ಕೊಂಡು ಸಾಲಲ್ಲಿ ಈ ಗರಿಗಳನ್ನು ತ್ಯಾಜ್ಯವನ್ನು ಹಾಕಿ ಕರಗಿಸುವ ಪ್ರಯತ್ನವನ್ನು ಎಷ್ಟೋ ಕಡೆಗೆ ಮಾಡಲಾಗ್ತಾ ಇದೆ. ಇನ್ನೊಂದು, ತೋಟಗಳಲ್ಲಿ ಬೆಳೆಯುವ ಕಳೆಯನ್ನು ಸಣ್ಣದಿರುವಾಗಲೇ ಕಳೆ ಕೊಚ್ಚೋ ಯಂತ್ರದಿಂದ ಹತೋಟಿ ಮಾಡಿಕೊಂಡು ಅಲ್ಲೇ ಕರಗಿಸಿಬಿಟ್ರೆ ಆಗಾಗ್ಗೆ ಉಳುಮೆ ಮಾಡುವ ಅಗತ್ಯನೇ ಬರೋದಿಲ್ಲ. ಎಳೆ ಕಳೆಗಳು ಬಹುಬೇಗ ತುಂಡಾಗ್ಬಿಡ್ತವೆ, ಹತೋಟಿ ಮಾಡೋದು ಸುಲಭ. ಈ ವಿಚಾರಗಳನ್ನು ಸುಧಾಕರ್ ಅವರ ಜೊತೆಗೆ ಚರ್ಚೆ ಮಾಡಿದಾಗ ಅವರ ಮನಸ್ಸಿಗೆ ಇಷ್ಟವಾಯಿತು, ಅದನ್ನು ಬೇಗ ಕಾರ್ಯರೂಪಕ್ಕೆ ತಂದುಕೊಂಡಿದ್ದಾರೆ. ತೋಟದಲ್ಲಿ ವಿಭಿನ್ನವಾದ ಸಸ್ಯಗಳಿದ್ರೆ ನೋಡಲಿಕ್ಕೆ ಚಂದ, ನಮ್ಮ ಬಳಕೆಗೂ ಅವು ಪ್ರಯೋಜನಕ್ಕೆ ಬರ್ತವೆ. ನೋಡಿ, ನಮಗಿರುವ ಜಮೀನುಗಳಲ್ಲಿ